ದೊರಕುತ್ತೋ ಅದೆಲ್ಲದನ್ನು ಕೂಡ ಸದ್ಬಳಕೆಯನ್ನ ಮಾಡಿಕೊಂಡು ಅದರಲ್ಲೇ ಸಾವಯವ ಅಂಶಗಳನ್ನ ಉತ್ಪನ್ನವನ್ನ ಮಾಡಿಕೊಂಡು ತೋಟದಲ್ಲೇ ಎಲ್ಲವುದನ್ನು ಕೂಡ ಕೊಳಸಿ ಆ ಮೂಲಕ ಕೃಷಿಯನ್ನ ಮಾಡ್ತಾ ಇರತಕ್ಕಂಥವ್ರು. ಅವರ ಸಮಗ್ರ ಕೃಷಿ ಬದುಕಿನ ಅನುಭವಗಳು ಹೇಗಿದ್ದಾವೆ ಅನ್ನುವಂಥದ್ದನ್ನ ನಾವೀಗ ಅವರಿಂದಾನೆ ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ರಂಜೇಗೌಡರಿಗೆ. ನಮಸ್ಕಾರ ಸರ್. ಎಷ್ಟು ವರ್ಷ ವಯಸ್ಸು ತಮಗೆ? ಸರ್ ನನಗೀಗ 70 ವರ್ಷ ರನ್ನಿಂಗ್ ಸರ್. 70 ವರ್ಷ ಆಯ್ತು. ಎಷ್ಟು ವರ್ಷದಿಂದ ಕೃಷಿ ಮಾಡ್ತಿದ್ರಿ? ಸರ್ ನಾನು ಮುಂಚೆಯಿಂದನೂ ಕೃಷಿ ಮಾಡ್ತಾ ಇದ್ದೆ ಸರ್. ನಾನು ಸಾಮಾನ್ಯ ಕೃಷಿ ಕುಟುಂಬದಿಂದ ಬಂದಂತವನೇ. 30 ವರ್ಷ ಶಿಕ್ಷಕ ವೃತ್ತಿಯನ್ನು ಮಾಡಿ ನಿವೃತ್ತಿ ಆದ್ಮೇಲೆ ಪೂರ್ಣ ಪ್ರಮಾಣದಲ್ಲಿ ನಾನು ವ್ಯವಸಾಯ ಮಾಡ್ತಾ ಇದ್ದೀನಿ ಸರ್. 4 ಎಕರೆ ಜಮೀನು ತೋಟಗಾರಿಕೆ ಬೆಳೆನೆ ಮಾಡ್ತಾ ಇದ್ದೀನಿ ಸರ್. ನಾನು ಅದರಲ್ಲಿ ತೆಂಗು, ಅಡಿಕೆ, ಜಾಯಿಕಾಯಿ, ಮೆಣಸು, ಮಧ್ಯ ಕೆಲವು ನಮ್ಮ ಮನೆ ಬೇಕಾದಂತ ಎಲ್ಲ ಹಣ್ಣಿನ ಗಿಡಗಳು ಇದೆಲ್ಲಾನು ಮಾಡ್ಕೊಂತ ಬರ್ತಾ ಇದ್ದೀನಿ ಸರ್. ನಾನು 100% ಸಾವಯವ ಕೃಷಿ ಮಾಡ್ತಾ ಇದ್ದೀನಿ ಸರ್. ಪಾಳಕರ್ ಪದ್ಧತಿಯನ್ನು ಅನುಸರಿಸ್ತಾ ಇದ್ದೀನಿ. ಮತ್ತೆ ಪುಕ್ಕೋಕ್ ಅವ್ರದ್ದು ಪುಸ್ತಕ ಓದಿದ್ದೀನಿ, ಪಾಳಕರದ್ದು ಪುಸ್ತಕ ಓದಿ ಅದನ್ನೆಲ್ಲ ಅಳವಡಿಸಿಕೊಂಡು ಅದೇ ರೀತಿ ನಾನು ಭೂಮಿನ 10 ವರ್ಷದಿಂದ ಉಳುಮೆ ಮಾಡೇ ಇಲ್ಲ ಸರ್. ನಾನು ಯಾವುದೇ ಕೃಷಿ ತ್ಯಾಜ್ಯನು ಕೂಡ ಅಲ್ಲೇ ಕರಗಿಸಿ ಅಲ್ಲೇ ಮಲ್ಚಿಂಗ್ ಮಾಡಿ ಅದನ್ನೇ ಗೊಬ್ಬರ ಮಾಡ್ತಾ ಇದ್ದೀನಿ ಸರ್. ಇದುವರೆಗೂ ಕೂಡ ನಾನು ಜೀವಾಮೃತನೇ ಕೊಡ್ತಾ ಇದ್ದೆ. ಈಗ 6 ತಿಂಗಳಿಂದ ಈಚೆಗೆ 3 ಕಡೆ ತೋಟ ಆಗಿದ್ರಿಂದ ಸ್ವಲ್ಪ ರಿಸ್ಕ್ ಜಾಸ್ತಿ ಆದ್ರಿಂದ ಜೀವಾಮೃತ ಕೊಡೋದ್ರ ಬದಲು ವೇಸ್ಟ್ ಡಿಕಾಂಪೋಸರ್ ಅನ್ನ ಕೊಡ್ತಾ ಇದ್ದೀನಿ ಸರ್. ನಾನು ಡ್ರಿಪ್ ಮೂಲಕ ಅದ್ ಬಿಟ್ರೆ ಯಾವ್ದೇ ರಾಸಾಯನಿಕ ಗೊಬ್ಬರ ಇದುವರೆಗೂ ಕೊಟ್ಟಿಲ್ಲ ಸರ್ ನನ್ನ ತೋಟಕ್ಕೆ. ಈಗ ಶಿಕ್ಷಕ ವೃತ್ತಿಯನ್ನು ಕೂಡ ಮಾಡ್ಕೊಂಡು ಕೃಷಿಯನ್ನು ಮಾಡ್ಲಿಕ್ಕೆ ಸಾಧ್ಯ ಆಯ್ತಾ ನಿಮ್ಗೆ? ಇಲ್ಲ ಸರ್, ಶಿಕ್ಷಕ ವೃತ್ತಿ ಮಾಡ್ಬೇಕಾದ್ರೆ ನಾನು ಹೆಚ್ಚು ಕೃಷಿ ಬೆಳೆ ಮಾಡ್ತಾರ ಮಾಡ್ತಾ ಇದ್ದೆ, ಆಲೂಗಡ್ಡೆ ಜೋಳ ಬೆಳೀತಾ ಇದ್ವಿ. ನಾನು ನಿವೃತ್ತಿ ಆದ್ಮೇಲೆ ತೋಟಗಾರಿಕೆ ಬೆಳೆಗೆ ಬಂದೆ, ಯಾಕಂದ್ರೆ ಈಗ ಪೂರ್ಣ ಪ್ರಮಾಣದ ರೈತ ಆಗಿರೋದ್ರಿಂದ ಟೈಮ್ ಸಿಗುತ್ತೆ, ಹಂಗ ಮಾಡ್ಬೋದು ಅಂತ. ಮುಂಚೆ ನಾನು ಕಾರ್ಮಿಕರ ಮೇಲೆ ಡಿಪೆಂಡ್ ಆಗಿದ್ದೆ ಡ್ಯೂಟಿಗೆ ಹೋಗ್ಬೇಕಾದ್ರೆ. ಈಗ ನಿವೃತ್ತಿ ಆದ್ಮೇಲೆ ನಾನು ಯಾವುದೇ ಕಾರ್ಮಿಕರನ್ನ ಇದುವರೆಗೂ ಕೂಡ ಬಳಕೆ ಮಾಡಿಲ್ಲ. 4.5 ಎಕರೆ ಜಮೀನು ಕೂಡ ನಾನು ನಮ್ಮ ಮನೆಯವರು, ನನ್ನ ಮಗ ರಜ ಇದ್ದಿವಸ ಅವರು ಕೂಡ ಬರ್ತಾರೆ. ನಾವು 3 ಜನ ಕೆಲಸ ಮಾಡ್ತಾ ಇದ್ವಿ ಸರ್. ನಾವು ಭೂಮಿಯನ್ನು ಉಳುಮೆ ಮಾಡ್ತಾ ಇಲ್ಲ, ಯಾವುದೇ ಯಂತ್ರೋಪಕರಣಗಳನ್ನು ಬಳಕೆ ಮಾಡ್ತಾ ಇಲ್ಲ. ಒಳ ಬಂದದನ್ನ ನಾನು ವೀಡ್ ಕಟ್ಟರ್ ಇಟ್ಕೊಂಡು ನಾನೇ ವರ್ಷದಲ್ಲಿ 3 ಸಲ 4 ಸರಿ ಆ ಹೊಳೆ ಎಲ್ಲ ಹೊಡೆದ್ಬಿಟ್ಟು ಹಂಗೆ ಮಲ್ಚಿಂಗ್ ಮಾಡ್ತೀನಿ ಸರ್. ಅದ್ ಬಿಟ್ರೆ ನಮ್ಗೆ ತೋಟಕ್ಕೆ ಉಳುಮೆ ಅವಶ್ಯಕತೆ ಇಲ್ಲ ಸರ್. ಹಾಗಾಗಿ ಎಲ್ಲ ಯಾವುದೇ ತ್ಯಾಜ್ಯ ಬಂದ್ರು ಕೂಡ ಅಲ್ಲೇ ಭೂಮಿಲಾಗಿ ಹಂಗೆ ಹೆಚ್ಚು ಒದಕೆ ಕೊಡ್ತೀನಿ ಸರ್. ನಾನು ಭೂಮಿಗೆ ಯಾವುದೇ ಗಿಡ ಬೆಳೆದ್ರು ಕೂಡ ಎಲ್ಲನೂ ಕೂಡ ಅಲ್ಲೇ ಕಿತ್ತು ಅಲ್ಲೇ ಮಾಡಿ ಬೇಸಿಗೆ ಕಾಲದಲ್ಲಿ ತುಂಬಾ ಒದಕೆ ಕೊಡ್ತೀನಿ ಸರ್ ನನ್ನ ತೋಟಕ್ಕೆ. ಆ ಒದಕೆ ಕೊಡೋದ್ರಿಂದ ನಮ್ಮ ತೋಟ ಇಷ್ಟೊಂದು ಭೂಮಿಲಿ ಇವತ್ತು ತಿರುಗಾಡಿದ್ರು ಕೂಡ ಉಳುಮೆ ಮಾಡದೇ ಇದ್ರು ಕೂಡ ಈ ಸ್ಪಂಜ್ ಇದ್ದಂಗಿದೆ ಸರ್. ಈಗ ನೀವೇ ನಮ್ಮ ತೋಟದಲ್ಲಿ ತಿರುಗಾಡಿದ್ರಿ, ಭೂಮಿ ಎಷ್ಟು ಲಘುವಾಗಿತ್ತು ನೋಡಿ ಸರ್. ನಾವು ಬೇರೆ ತೋಟಕ್ಕೆಲ್ಲ ತಿರುಗಾಡಿದ್ರೆ ಟ್ಯಾಕ್ಟರ್ ಉಳುಮೆ ಮಾಡ್ತಾರಲ್ಲ ಅದರಲ್ಲಿ ಈ ಭೂಮಿ ಗಟ್ಟಿಯಾಗಿರುತ್ತೆ. ನಮ್ಮ ತೋಟದಲ್ಲಿ ಆ ತರ ಗಟ್ಟಿಯಾಗಿರಲ್ಲ, ಒಂಥರ ಭೂಮಿ ಬಹಳ ಹಗುರವಾಗಿದೆ. ಯಾಕಂದ್ರೆ ಎಲ್ಲ ಒದಕೆ ಕೊಟ್ಟೋದೆಲ್ಲ ಕರಗಿ ತ್ಯಾಜ್ಯ ಎಲ್ಲ ಗೊಬ್ಬರ ಆಗಿರೋದ್ರಿಂದ ಆ ತರ ಸ್ಪಂಜ್ ಆದಂಗಾಗಿದೆ. ಮತ್ತೆ ಎಷ್ಟೇ ಮಳೆ ಬಿದ್ದರೂ ಕೂಡ ಒಂದ್ ತೊಟ್ಟು ನೀರು ಕೂಡ ನಮ್ಮ ಭೂಮಿಯಿಂದ ಹೊರಗಡೆ ಹೋಗಲ್ಲ, ಎಲ್ಲನೂ ಕೂಡ ಭೂಮಿ ಚೆನ್ನಾಗಿ ಕುಡಿಯುತ್ತೆ. ಕುಡಿದು ನಮ್ಮ ಬಾವಿ ಅಂತರ್ಜಲ ಎಲ್ಲ ವೃದ್ಧಿಯಾಗಿದೆ ಸರ್. ಹಾಗಾಗಿ ನಾನು ತೋಟಕ್ಕೆ ಉಳುಮೆ ಅವಶ್ಯಕತೆ ಇಲ್ಲ ಅಂತ ಹೇಳಿ ತಿಳ್ಕೊಂಡು ಇದುವರೆಗೂ ಉಳುಮೆ ಮಾಡ್ತಾ ಇಲ್ಲ. ನಾವು ಕೆಲಸನೂ ಸುಲಭ ಮಾಡ್ಕೊಂಡಿದ್ವಿ ಸರ್. ನಾವು ಯಾವುದೇ ಇದುವರೆಗೂ ಕೂಡ ಒಂದ್ ಆಳು ಕರ್ಕೊಳ್ಳಲ್ಲ, ಏನು 1 ರೂಪಾಯಿನೂ ಕೂಲಿ ಕೊಡ್ತಾ ಇಲ್ಲ ಸರ್. ನಾವು 4.5 ಎಕರೆ ತೋಟ ನಾವು ಮನೆಯ ಮೇಂಟೈನ್ ಮಾಡ್ತಾ ಇದೀವಿ ಸರ್. ಕೃಷಿ ಕಾರ್ಮಿಕರನ್ನ ಯಾಕೆ ಅವಲಂಬಿಸಿಲ್ಲ ನೀವು ಸರ್? ಕಾರ್ಮಿಕರ ಅವಲಂಬಿಸಿದ್ರೆ ನಾವು ಅವ್ರಿಗೆ ಅವ್ರ ಕೆಲಸ ಮಾಡೋದನ್ನ ನೋಡ್ತಾ ಒಬ್ರು ಅಲ್ಲೇ ಕೂತ್ಕೋಬೇಕು, ಮತ್ತೆ ಅವ್ರನ್ನ ಕರ್ಕ ಬರಕ್ಕೆ ಬಹಳ ಹಿಂಸೆ ಆಗುತ್ತೆ ಸರ್. ಈಗ ಮತ್ತೆ ಕಾರ್ಮಿಕರಿಗೆ ಕಡಿಮೆ ಆಗಿದ್ದಾರೆ ಸರ್. ಈಗ ಅವ್ರು ಸಿಗ್ತಾ ಇಲ್ಲ ಯಾರು ಕೂಡ. ಅವ್ರು ನಾವು ಕರ್ಕ ಬರಕ್ ಹೋಗ್ಬೇಕಾದ್ರೆ 3-4 ದಿವಸ ಅವ್ರ ಮನೆ ಹತ್ರ ಹೋಗ್ಬೇಕು, ತಿರ್ಗಾಡ್ಬೇಕು, ಎಲ್ಲ ಮಾಡ್ಬೇಕು. ಅದೇ ಸಮಯದಲ್ಲಿ ನಮ್ಮ ಕೆಲಸ ನಾವೇ ಮಾಡ್ಕೋಬಹುದು, ಮತ್ತೆ ನಮ್ಮ ಕೆಲಸ ನಾವೇ ಮಾಡ್ಕೊಳ್ಳೋದ್ರಿಂದ ಮತ್ತು ನಮ್ಮ ದೇಹವನ್ನ ದಂಡಿಸೋದ್ರಿಂದ ನಮ್ಮ ಆರೋಗ್ಯನು ಕೂಡ ಚೆನ್ನಾಗಿರುತ್ತೆ. ನಮಗೆ 70 ವರ್ಷ ಆದ್ರೂ ಕೂಡ ಒಂದು ಚೂರು BP ಆಗಲಿ, ಶುಗರ್ ಆಗಲಿ ಯಾವ ಕಾಯಿಲೆನೂ ಇಲ್ಲ. ನಾವು ನಮ್ಮ ಮನೆಯಲ್ಲಿ ಇದುವರೆಗೂ ಒಂದು ಟ್ಯಾಬ್ಲೆಟ್ ಕೂಡ ನಾವು ತಗೋತಾ ಇಲ್ಲ. ನಾವು ತುಂಬಾ ಆರೋಗ್ಯವಾಗಿದ್ದೀವಿ, ನಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ, ನಮ್ಮ ತೋಟನು ಚೆನ್ನಾಗಿರುತ್ತೆ ಅನ್ನೋ ಉದ್ದೇಶದಿಂದ ನಾವೇ ಮಾಡ್ತಾ ಇದೀವಿ ಸರ್. ತೋಟ ಮಾಡ್ಬೇಕು ಅಂತ ಹೇಳಿ ಯಾಕೆ ಅನ್ನಿಸ್ತು ನಿಮ್ಗೆ? ತೋಟ ಮಾಡ್ಬೇಕು ಅಂದ್ರೆ ಸರ್, ಕಾರ್ಮಿಕರ ಮೇಲೆ ಡಿಪೆಂಡ್ ಆಗೋದು ಬೇಡ ಅನ್ನೋ ಉದ್ದೇಶಕ್ಕೆ ತೋಟ ಮಾಡಿದ್ದು. ಮತ್ತೆ ಬಾವಿ ಮಾಡಿಸ್ತು, 3 ಕಡೆನೂ ಒಳ್ಳೆ ನೀರ್ ಬಂತು, ಅಂತರ್ಜಲ ಚೆನ್ನಾಗಿ ಬಂತು ಬಾವಿಲಿ. ನೀರ್ ಬಂದಿರೋದ್ರಿಂದ ನಾವು ತೋಟ ಮಾಡಿದ್ರೆ ನಮ್ಮ ಗಿಡ ಮರ ಎಲ್ಲ ಬೆಳೆದ್ರೆ ಭೂಮಿನೂ ಕೂಡ ತಂಪಾಗಿರ್ತದೆ, ನಮ್ಮ ವಾತಾವರಣ ಕೂಡ ಚೆನ್ನಾಗಿರುತ್ತೆ, ಮತ್ತೆ ಒಳ್ಳೆ ಗಾಳಿ ಸಿಗುತ್ತೆ. ಆ ಉದ್ದೇಶದಿಂದ ನಮ್ಮ ಆರೋಗ್ಯನೂ ವೃದ್ಧಿ ಆಗುತ್ತೆ, ನಾವು ಸಮಯವನ್ನ ಹೆಚ್ಚು ಕಳಿಬಹುದು ತೋಟದಲ್ಲೇ ಅನ್ನೋ ಉದ್ದೇಶದಿಂದ ತೋಟ ಮಾಡಿದ್ದೆ ಸರ್. ಅದು ಒಂದ್ ಸರಿ ಬಂಡವಾಳ ಹಾಕ್ತೀವಿ ಅಷ್ಟೇ ಸರ್ ಒಂದ್ ಗಿಡಗಳಿಗೆ. ಈಗ ತೆಂಗು ಅಡಿಕೆ ನಾಟಿ ಮಾಡ್ಬೇಕಾದ್ರೆ ಒಂದ್ ಸರಿ ನಾವು ಹಾಕಿ 5 ವರ್ಷ ನಾವು ಮೇಂಟೈನ್ ಮಾಡಿದ್ರೆ ನಮ್ಗಿನ್ನೇನು ರಿಸ್ಕ್ ಇಲ್ಲ ಸರ್, ಏನು ಖರ್ಚು ಇಲ್ಲ ಸರ್. ಅದರಿಂದ ಉತ್ಪತ್ತಿ ವರ್ಷ ಬತ್ತಾ ಇರುತ್ತೆ ಸರ್. ನಮಗೆ ಖರ್ಚು ಇಲ್ಲದ ಬೆಳೆ ಅಂದ್ರೆ ತೋಟಗಾರಿಕೆ ಮಾಡ್ಕೋಬೇಕು ಸರ್. ಹಂತ ಹಂತವಾಗಿ ಹೇಗೆ ತೋಟ ಮಾಡ್ಕೊಂಡ್ರಿ ಹೇಳಿ ಸರ್? ನಾವು ಫಸ್ಟ್ ತೆಂಗಿನ ಗಿಡ ಹಾಕಿದ್ವಿ. ತೆಂಗಿನ ಗಿಡ ಹಾಕಿದ ಒಂದು 5 ವರ್ಷ ಆದ್ಮೇಲೆ ಸುಮ್ನೆ ಹಂಗೆ ಬೇರೆ ಬೆಳೆ ಮಾಡೋದ್ ಬದಲು 30-30 ಅಡಿ ತೆಂಗಿನ ಗಿಡ ಇರೋದ್ರಿಂದ ಪಾಳು ಬಿಡೋದು ಬೇಡ ಮಧ್ಯ ಅಂತ ಹೇಳಿ ಮಧ್ಯೆ ನಾವು ಅಡಿಕೆ ಗಿಡ ಹಾಕಿದ್ವಿ. ಎರಡು ಎರಡು ಲೈನ್ ಅದ್ರ ಮಧ್ಯೆ ಒಂದ್ ತೋಟದಲ್ಲಿ 50 ಜಾಯಿಕಾಯಿ ಗಿಡ ಇದೆ ಸರ್, ಮತ್ತೆ ಇನ್ನೊಂದು ತೋಟದಲ್ಲಿ 25 ಜಾಯಿಕಾಯಿ ಗಿಡ ಇದೆ. ಈಗ ಈ ತರ ಮಾಡ್ಕೊಂಡು ಅದ್ರ ಮಧ್ಯೆ ಸ್ಟಾರ್ಟಿಂಗ್ ಬಾಳೆನೂ ಇತ್ತು ಸರ್. ಅಡಿಕೆ ಹಾಕಿದಾಗ ಬಾಳೆ, ತೆಂಗು, ಅಡಿಕೆ 3 ಹಾಕಿದ್ವಿ. ಈಗ ಬಾಳೆ ಕಡಿಮೆ ಆಯ್ತು ಬಂತು, ಅವು ಕಡಿಮೆ ಆಯ್ತು ಬಂದ್ಮೇಲೆ ಅಡಿಕೆ ಗಿಡ ಚೆನ್ನಾಗಿ ಬೆಳೆದ್ವು, ಮತ್ತೆ ಮಧ್ಯ ಮಧ್ಯೆಲ್ಲ ಜಾಯಿಕಾಯಿ ಎಲ್ಲ ಚೆನ್ನಾಗಿ ಬೆಳೀತು, ಮೆಣಸು ಇದೆ ಒಂದ್ ಕಡೆ, ಮೆಣಸು ಚೆನ್ನಾಗಿ ಬಂತು ಸರ್. ಆ ಉದ್ದೇಶದಿಂದ ನಾವು ಅಂತ ತೋಟ ಮಾಡಿದ್ವಿ ಸರ್. ಉಳುಮೆ ಎಷ್ಟು ವರ್ಷ ಆಯ್ತು ಕೈ ಬಿಟ್ಟು ಸರ್? 10 ವರ್ಷ ಆಯ್ತು. ನಾನು ರಿಟೈರ್ಡ್ ಆದ್ಮೇಲೆ ಉಳುಮೆನೆ ಮಾಡಿಲ್ಲ ಸರ್ ನಮ್ಮ ಜಮೀನು. 10 ಸರಿ ತೋಟಗಾರಿಕೆ ಬೆಳೆಗೆ ಉಳುಮೆ ಅವಶ್ಯಕತೆ ಇಲ್ಲ ಸರ್. ಈ ತೋಟಗಾರಿಕೆ ಬೆಳೆ ಮಾಡಿದ್ಮೇಲೆ ಉಳುಮೆ ಮಾಡಿದ್ರೆ ತೆಂಗಿನ ಬೇರು ಹರಿಯುತ್ತೆ, ಅದರಲ್ಲಂತೂ ಅಡಿಕೆ ಬೇರು ಬಹಳ ಸೂಕ್ಷ್ಮ ಇರುತ್ತೆ ಸರ್. ತೆಂಗಿನ ಬೇರಿನಷ್ಟು ಗಟ್ಟಿ ಇಲ್ಲ ಮತ್ತೆ ತೆಂಗಿನ ಬೇರಿನಷ್ಟು ಆಳಾಗ ಹೋಗಲ್ಲ. ಅದನ್ನ ಅಡಿಕೆ ತೋಟನ ಉಳುಮೆ ಮಾಡಿದ್ರೆ ಬೇರೆಲ್ಲ ಹೋಗ್ಬಿಡುತ್ತೆ ಸರ್, ಹಾಗಾಗಿ ಗಿಡ ಹೋಗ್ಬಿಡ್ತದೆ ಸರ್. ಬಹಳ ಲೈಫ್ ಇಲ್ಲ ಅಡಿಕೆಗೆ ಉಳುಮೆ ಮಾಡಿದ್ರೆ ಅನ್ನೋ ಉದ್ದೇಶದಿಂದ ನಾನು ಒದಕೆ ಕೊಡಕ್ಕೆ ಶುರು ಮಾಡಿ ಹಂಗಾನೆ ಎಲ್ಲ ತ್ಯಾಜ್ಯವನ್ನು ಕೂಡ ಅಲ್ಲೇ ಕರಗಿಸೋದ್ರಿಂದ ನಮ್ಮ ಗಿಡ ತುಂಬಾ ಚೆನ್ನಾಗಿದೆ ಸರ್. ಈ ಕೆಲವು ರಾಸಾಯನಿಕ ಗೊಬ್ಬರ ಹಾಕಿ ತೋಟ ಮಾಡಿರೋದನ್ನು ನೋಡಿದೀನಿ ಸರ್. ಅವ್ರ ತೋಟಕ್ಕೂ ನಮ್ಮ ತೋಟಕ್ಕೂ ನೋಡಿದ್ರೆ ಜನ ಬಂದ್ರಲ್ಲ ಆಶ್ಚರ್ಯ ಪಡ್ತಾರೆ, ನೀವೇನು ಗೊಬ್ಬರ ಹಾಕಿಲ್ಲ ಆದ್ರೂ ಗಿಡ ಇಷ್ಟೊಂದು ಆರೋಗ್ಯವಾಗಿದವಲ್ಲ, ಇಷ್ಟೊಂದು ಚೆನ್ನಾಗಿವಲ್ಲ ಅಂತೇಳಿ. ಕೆಲವು ಒಂದ್ ತೋಟದಲ್ಲಿ ಅಡಿಕೆ ಗಿಡ ಸಹ ತೆಂಗಿನ ಮರದಷ್ಟು ಗಾತ್ರ ಆವೆ ಸರ್. ಎಲ್ಲ ಬಂದ್ರೆ ನಮ್ಮ ಸ್ನೇಹಿತರಲ್ಲಿ ಅದನ್ನ ಹೇಳ್ತಾರೆ, ನಾನು ಎಲ್ಲೂ ಈ ಸೈಜ್ ಅಡಿಕೆ ಮರ ನೋಡಿಲ್ವಲ್ಲ, ಏನ್ ಗೊಬ್ಬರ ಹಾಕಿದ್ರಿ ಅಂತ. ಈ ತೋಟ ನಾವು ಗೊಬ್ಬರ ಹಾಕಿಲ್ಲ ಸರ್. ಇನ್ನು ಮಠಲವಸ್ತ್ರಹಳ್ಳಿ ಸಂತೆ ಆಗ್ತದೆ ಪ್ರತಿ ಶುಕ್ರವಾರ, ಅಲ್ಲಿ ಒಂದು ಐದಾರು ಜ್ಯೂಸ್ ಗಾಡಿ ಬರ್ತಾವ ಸರ್, ಕಬ್ಬಿನ ಸಿಪ್ಪೆ ಜ್ಯೂಸ್ ಗಾಡಿ. ಅವರೇ ಮಾಡ್ತಾರೆ ಜ್ಯೂಸ್ ಎಲ್ಲ ಮಾಡಿ ಸಂಜೆ ಹೋದ್ಮೇಲೆ ಸಿಪ್ಪೆನ ಅಲ್ಲೇ ಬಿಟ್ಟು ಹೋಗ್ಬಿಡೋರು ಸರ್. ಅದ ನಾನು ಶನಿವಾರ ಬೆಳಿಗ್ಗೆ ನಾನು ಟಿವಿಎಸ್ ಅಲ್ಲಿ ಒಂದ್ ದಿವಸ ಎಲ್ಲ ಜ್ಯೂಸ್ ಸಿಪ್ಪೆನ ಏರಿ ಈ ತೋಟಕ್ಕೆ ಮಲ್ಚಿಂಗ್ ಮಾಡಿಬಿಡುವೆ ಸರ್. ನಾನು 5 ವರ್ಷದಿಂದ ಸಂಪೂರ್ಣ ಮಲ್ಚಿಂಗ್ ಮಾಡಿದ್ದೆ. ಆ ಮಲ್ಚಿಂಗ್ ಮಾಡಿದ್ಮೇಲೆ ಕಬ್ಬಿನ ಸಿಪ್ಪೆ ಬಹಳ ಬೇಗ ಕೊಳೆಯುತ್ತೆ ಸರ್, ಯಾಕಂದ್ರೆ ಸಿಹಿ ಇರೋದ್ರಿಂದ ಬೇಗ ಗೆದ್ಲೈತಿ ಬಿಟ್ಟು ಅದ್ರಲ್ಲಿ ಗೊಬ್ಬರ ಆಗಿ ಪರಿವರ್ತನೆ ಆಗ್ಬಿಡ್ತಾರ. ಹಾಗಾಗಿ ಗಿಡ ಅಷ್ಟೊಂದು ಚೆನ್ನಾಗಿ ಬರಕ್ಕೆ ಕಬ್ಬಿನ ಸಿಪ್ಪೆ ಮಲ್ಚಿಂಗ್ ಮಾಡಿದ್ದೆ ಕಾರಣ ಸರ್. ನಾನು ಹೆಂಗ್ ಮಲ್ಚ್ ಮಾಡ್ತಿದ್ರಿ ಕಬ್ಬಿನ ಸಿಪ್ಪೆ ಹೇಳಿ ಒಂಚೂರು? ಅದೇ ಸರ್, ನಾನು ಅಲ್ಲಿ ಸಂತೆ ಬಿಸಾಕ್ ಹೋಗರಲ್ಲ, ಅದನ್ನ ಮೂಟೆ ಕಟ್ಕೊಬಿಟ್ಟು ನಮ್ಮ ಬೈಕಲ್ಲಿ ಏರಿಕೆ ಬಂದ್ಬಿಟ್ಟು ತೊಂದು ಹರಡಿವಿ ಹಂಗೆ ತೋಟದ ಸುತ್ತೆಲ್ಲ ಅಡಿಕೆ ಗಿಡ ಸುತ್ತೆಲ್ಲ ಹರಡ್ಬಿಡುವೆ ಸರ್. ನಾನು ಅದನ್ನ ಮತ್ತೆ ಅಡಿಕೆ ಗರಿ ತೆಂಗಿನ ಗರಿ ಏನ್ ಬೀಳ್ತಾ ಅದು ಎಲ್ಲಾನು ಕೂಡ ಅಲ್ಲೆಲ್ಲ ಅದ್ರ ಮೇಲೆ ಹಾಕ್ಬಿಟ್ಟು ಮಲ್ಚಿಂಗ್ ಮಾಡ್ಬಿಡ್ರಿ ಸರ್. ಅದು ಬೇಗ ಗೆದ್ಲೆತ್ ಬಿಡೋದು ಸರ್. ಮತ್ತೆ ಎರೆಹುಳ ಗೆದ್ಲಹುಳ ತುಂಬಾ ಜಾಸ್ತಿ ಆದ ನನ್ನ ಜಮೀನಲ್ಲಿ, ಅದರಿಂದ ಭೂಮಿ ಫಲವತ್ತಾಗಿದೆ ಸರ್. ಈಗಲೂ ಮಾಡ್ತೀರಾ ಅದನ್ನ? ಇಲ್ಲ ಸರ್, ಈ ಸರಿ ಮಾಡಿಲ್ಲ. ಯಾಕಂದ್ರೆ ಈ ಸರಿ ಇನ್ನೊಂದ್ ಕಡೆ ತೋಟ ಮಾಡಿದ್ರೆ 3 ಕಡೆ ಆಗ್ಬಿಡ್ತು, ಹಂಗೆ ಸ್ವಲ್ಪ ರಿಸ್ಕ್ ಜಾಸ್ತಿ ಆಗಿದ್ದು ಈ ಸರಿ ಮಲ್ಚಿಂಗ್ ಅಲ್ಲಿಗೆ ಮಾಡಿಲ್ಲ ಸರ್. ಅಲ್ಲಿಗೆ ಈಗ ಅಲ್ಲೇ ಮಾಡಿದೀನಿ ಅಂದ್ರೆ ಈ ತೋಟಕ್ಕೆ ಡಯಂಚೆ ಹರಿಸಿದ್ದೆ, ಡಯಂಚೆ ಬೆಳೆಸ್ಬಿಟ್ಟು ಅದನ್ನೇ ನಾನು ವೀಡ್ ಕಟ್ಟರ್ ಹೊಡೆದ್ಬಿಟ್ಟು ಅದನ್ನೇ ಮಲ್ಚಿಂಗ್ ಮಾಡಿದ್ದೀನಿ ಸರ್. ಅದು ಕೂಡ ಚೆನ್ನಾಗಿ ಪುಡಿ ಪುಡಿಯಾಗಿ ಬಿದ್ದ್ಬಿಡುತ್ತೆ, ಬೇಗ ಮಳೆ ಬಿದ್ದ್ಬಿಟ್ರೆ ಒಂದ್ ತಿಂಗಳತ್ತಿ ಎಲ್ಲ ಫುಲ್ ಕರಿಗೋಗ್ಬಿಡುತ್ತೆ ಸರ್. ಅದು ಹಾಗಾಗಿ ಉಳುಮೆ ಅವಶ್ಯಕತೆ ಇಲ್ಲ ಅಂತ ನಾನು ವೈಯಕ್ತಿಕ ಅಭಿಪ್ರಾಯ, ಉಳುಮೆ ಅವಶ್ಯಕತೆ ಇಲ್ಲ ಸರ್ ತೋಟಗಾರಿಕೆಗೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. 10 ವರ್ಷದಿಂದ ಉಳುಮೆ ಮಾಡಿಲ್ಲ ಅಂತಾರಲ್ಲ, ಏನ್ ಅನ್ಸುತ್ತೆ ಮತ್ತೆ ಬೇರೆ ಏನಂತಾರೆ ಹೆಂಗೆ? ಸರಿ, ಬೇರೆಯವ್ರು ಏನು ಅನ್ನಲ್ಲ. ಈಗ ನೋಡಿ, ನಾವೆಲ್ಲ ಉಳುಮೆ ಮಾಡಿಸ್ತೀವಿ ಮಾಸ್ಟ್ರೆ, ನಮ್ದೆಲ್ಲ ಅಷ್ಟೆಲ್ಲ ಆಯ್ತು, ನೀವು ಏನು ಖರ್ಚೆ ಮಾಡಿಲ್ಲ, ಇಷ್ಟು ಚೆನ್ನಾಗಿ ಬಂದಿದೆಯಲ್ಲ ನಿಮ್ ತೋಟ, ನಾವೀಗ ಇದೇ ತರ ಮಾಡ್ಕೋಬೇಕು ಅಂತ ಎಲ್ಲ ಇತ್ತೀಚೆಗೆ ನೋಡಿದ್ರಲ್ಲ ಅಭಿಪ್ರಾಯ ಪಡ್ತಾರೆ ಸರ್. ನಾವು ಹಿಂಗ್ ಮಾಡ್ಬೇಕು, ನಾವು ಸುಮ್ನೆ ಉಳಿಸಿ ಟ್ರಾಕ್ಟರ್ ಎಲ್ಲ ದುಡ್ಡು ಕೊಟ್ಟು ರಾಸಾಯನಿಕ ಗೊಬ್ಬರ ಎಲ್ಲ ಹಾಕಿಸಿ ಸುಮ್ನೆ ದುಡ್ಡು ಕಳ್ಕೊಂಡ್ವಿ, ನಾವು ಇನ್ ಮುಂದೆ ಇದೇ ತರ ಮಾಡ್ಬೇಕು ಅಂತ ಈಗ ನೋಡಿದ್ರೆಲ್ಲ ಬಹಳ ಇಷ್ಟಪಟ್ಕೊಂಡು ಹೋಯ್ತಾರ ಸರ್. ತರೀಕೆರೆಯಿಂದ ಬಂದ್ರು ಸರ್ ನೋಡಕ್ಕಂತಲ್ಲೇ, ರೇಡಿಯೋದಲ್ಲಿ ಒಂದಿನ ಸಂದರ್ಶನ ಕೊಟ್ಟಿದ್ರು, ಅದನ್ನ ಕೇಳ್ಕೊಂಡು ವಿಜಯ ಅಂಗಡಿಯವ್ರು ಇದ್ದಾಗ ಅದನ್ನ ನೋಡಿ ತರೀಕೆರೆಯಿಂದ ಬಂದ್ರು, ಮತ್ತೆ ಕೇರಿಪೇಟೆಯಿಂದಲೂ ಕೂಡ ಬಂದೆಲ್ಲ ನೋಡ್ಕೊಂಡು ಹೋದ್ರು ಸರ್. ನಾನು ಈಗ ಸುತ್ತ ಈ ತೋಟದಲ್ಲಿ 100 ಶ್ರೀಗಂಧ ಹಾಕಿದ್ದೆ ಸರ್. ಅದ್ರಲ್ಲಿ ಒಂದು 40 ಹೋಗಿ ಇನ್ನೊಂದು 60 ಶ್ರೀಗಂಧನೂ ಇದೆ ಸರ್. 60 ತ್ಯಾಗದ ಗಿಡ ಇದೆ ಬಾರ್ಡರ್ ಅಲ್ಲಿ, ಅದೆಲ್ಲ ಇರೋದ್ರಿಂದ ತೋಟಕ್ಕೆ ರಕ್ಷಣೆ ಆಗುತ್ತೆ ಸರ್. ನೆರಳು ಬೇಕು ಅಡಿಕೆಗೆ, ಹಾಗಾಗೆಲ್ಲ ರಕ್ಷಣೆ ಆಗುತ್ತೆ ಸರ್. ಆ ತರ ಮಾಡ್ಕೊಂಡಿದೀವಿ. ಅಡಿಕೆ ಮತ್ತೆ ತೆಂಗಿಗೆ ಏನ್ ಕೆಲಸ ಮಾಡ್ತೀರ ವರ್ಷ ಪೂರ್ತಿ? ಸರ್, ನಾವ್ ಏನ್ ಕೆಲಸ ಮಾಡಲ್ಲ, ಅದೇನ್ ಕಳೆ ಬಂದು ಮಾತ್ರ ತೆಕ್ಕತ್ತಿವಿ ಅಷ್ಟು ಬಿಟ್ರೆ ಮಲ್ಚಿಂಗ್ ಮಾಡೋದು ಅಷ್ಟು ಬಿಟ್ರೆ ಏನು ಕೆಲಸ ಮಾಡಲ್ಲ ಸರ್. ನಾವು ಅದೇ ಈಗ ಜೀವಾಮೃತ ಕೊಡ್ತಾ ಇದ್ದೀವಿ, ಅದ್ರ ಬದಲು ವೇಸ್ಟ್ ಡಿ ಕಾಂಪೋಸರ್ ತಿಂಗಳಿಗೆ 2 ತಾರೀಕು ಕೊಡ್ತೀನಿ ಸರ್ ಡ್ರಿಪ್ ಮೂಲಕ. ಅಷ್ಟು ಬಿಟ್ರೆ ಏನು ಕೆಲಸ ಮಾಡಲ್ಲ ಸರ್, ಏನು ಕೆಲಸ ಇಲ್ಲ ಅಲ್ಲಿ. ಹೊಳ ಬಂದಾಗ ಮಾತ್ರ ವೀಡ್ ಕಟ್ಟಲು ಹೊಡಿತೀನಿ, ಅಡಿಕೆ ಕೇಳಬೇಕಾದ್ರೆ ಮುಂಚೆ ಹೊಡೆದು ಬಿಡ್ತೀವಿ ಸರ್. ಅಷ್ಟು ಬಿಟ್ರೆ ಏನು ಕೆಲಸನೇ ಇಲ್ಲ ಸರ್ ತೋಟಗಳಲ್ಲಿ. ಕೊಟ್ಟಿಗೆ ಗೊಬ್ಬರ ಹಾಕ್ತೀವಿ ಸರ್. ಈ ಸರಿ ಒಂದು ನಮ್ಮ 4 ಟ್ರಾಕ್ಟರ್ ಇತ್ತಷ್ಟೇ, ನಾವು ಹೊರಗಡೆಯಿಂದ ಒಂದು 10 ಟ್ರಾಕ್ಟರ್ ಕುರಿ ಗೊಬ್ಬರ ತಗೊಂಡು ಎಲ್ಲ ಒಂದೊಂದು ಮಂಕ್ರಿ ಅಂದ್ರೆ ಒಂದು 10 ಕೆಜಿ 10 ಕೆಜಿ ಒಂದೊಂದು ಗಿಡಕ್ಕೆ ಹಾಕಿದ್ದೀನಿ ಸರ್ ಕುರಿ ಗೊಬ್ಬರ. ಅಷ್ಟು ಬಿಟ್ರೆ ವೇಸ್ಟ್ ಡಿಕಂಪೋಸರ್ ಕೊಡ್ತಾ ಇರೋದು, ಇನ್ನೇನು ಕೊಟ್ಟಿಲ್ಲ. ವೇಸ್ಟ್ ಡಿಕಂಪೋಸರ್ ಬಳಕೆ ಮಾಡಕ್ಕೆ ಶುರು ಮಾಡಿ ಎಷ್ಟು ವರ್ಷ ಆಯ್ತು? ಸರ್, ಈಗ 6 ತಿಂಗಳ ಆಯ್ತು ಸರ್ ಅದ್ ಮಾಡಿ. ಅಲ್ಲಿವರೆಗೆ ಜೀವಾಮೃತ ಕೊಡ್ತಾ ಇದ್ದೆ. ಆ ಜೀವಾಮೃತ ಅಂದ್ರೆ ನಾನು ವೆಂಚೂರ್ ಹಾಕ್ಸಿರಲಿಲ್ಲ, ಆಗ ನನ್ನ ಕೈಲಿ ದಿವಸ 250-300 ಲೀಟರ್ ನಾವು ಉಯ್ಯುವೆ ಗಿಡಗಳಿಗೆ, ದಿವಸ 2-2 ಲೀಟರ್ 1 ಲೀಟರ್ ಒಂದೊಂದು ಗಿಡಕ್ಕೆ. ಏಜ್ ಆಯ್ತು ಬಂತಲ್ಲ ಸರ್, 70 ವರ್ಷ ಆಯ್ತು, ನನಗೂ ರೆಸ್ಟ್ ಬೇಕು ಅಂತೇಳಿ ಈಗ ವೆಂಚೂರಿ ಹಾಕ್ಸ್ಬಿಟ್ಟು ವೆಂಚೂರಿ ಮೂಲಕ ಡ್ರಿಪ್ ಅಲ್ಲಿ ನೀರಿನ ಜೊತೆನೆ ಕೊಡ್ತೀನಿ ಸರ್. ವೇಸ್ಟ್ ಡಿಕಂಪೋಸರ್ ವೇಸ್ಟ್ ಡಿಕಂಪೋಸರ್ ಮಾಡೋದು ಹೇಗೆ ಅದನ್ನ? ಗುಜರಾತ್ ಅಲ್ಲಿ ಯಾರೋ ಒಬ್ರು ಕಂಡುಹಿಡಿದವ್ರೆ ಅಂತೇಳಿ ಒಂದು ರೇಡಿಯೋದಲ್ಲಿ ಪೇಪರ್ ಅಲ್ಲೆಲ್ಲ ಬಂತು ಸರ್. ಆಲೂರ್ ಹತ್ರ ಒಬ್ರು ನಮ್ಮ ಅರುಣ್ ಅಂತ ನಮ್ಮ ಸ್ನೇಹಿತರ ಅವ್ರಿಗೆ ಕೇಳಿದೆ, ಸರ್ ನಾನು ತರಿಸಿದೀನಿ 50 ರೂಪಾಯಿ ಅದು 50 ml ಇರುತ್ತೆ, ಬನ್ನಿ ಕೊಡ್ತೀನಿ ಅಂತ ಅವ್ರು ಅದೊಂದು ಬಾಟ್ಲಿ ಕೊಟ್ರು ಸರ್. ಅದನ್ನ ತಂದು ಹಾಕ್ಬಿಟ್ಟು ಒಂದು 200 ಲೀಟರ್ ಬ್ಯಾರಲ್ಗೆ 2 ಕೆಜಿ ಕಪ್ಪು ಬೆಲ್ಲ ಆಯ್ತು ಸರ್. ಅದು ಹಾಕ್ಬಿಟ್ಟು ಅದನ್ನ 8 ದಿವಸ ಆದ್ಮೇಲೆ ಅದನ್ನ ಮತ್ತಂಗೆ ಕೊಡೋದು, ಮುಂಚೆನೆ 20 ಲೀಟರ್ ತೆಗೆದು ಸಪರೇಟ್ ಇಟ್ಕೊಂತೀನಿ ಸರ್. ನಾನು ಅದನ್ನ ಮತ್ತೆ ಕೊಟ್ಟಾದ್ಮೇಲೆ ಆ 20 ಲೀಟರ್ ಆ ಬ್ಯಾರಲ್ಗೆ ಹಾಕಿ 2 ಕೆಜಿ ಬೆಲ್ಲ ಹಾಕಿ 200 ಲೀಟರ್ ನೀರು ಹಾಕ್ತೀನಿ ಸರ್. ಅದನ್ನ ಬೆಳಗ್ಗೆ ಸಂಜೆ ದಿವಸ ಮಿಕ್ಸ್ ಮಾಡ್ತಾ ಇರ್ತೀನಿ ಸರ್. ಅದು 8 ದಿವಸ ಆದ್ಮೇಲೆ ಕೊಡ್ತೀನಿ ಸರ್. ಆತರ 6 ತಿಂಗಳಿಂದ ಅದನ್ನೇ ಕೊಡ್ತಾ ಇದ್ದೀನಿ ಸರ್. ಅಂದ್ರೆ ಅದು ಒಂದ್ಸರಿ ತಂದ್ರೆ ಸಾಕಷ್ಟು? ಒಂದ್ಸರಿ ತಂದ್ರೆ ಸಾಕು ಸರ್. ಅದನ್ನ ನಾವು 20 ಲೀಟರ್ ಇಟ್ಕೊಂಡು ಅದನ್ನೇ ನಾವು ಮಲ್ಟಿಪ್ಲೈ ಮಾಡ್ಕೊಂಡು ಹೋಗಬಹುದು ಸರ್. ಹೇಗೆ ಅದನ್ನ ತಯಾರಿ ಮಾಡೋದು? ಬರೀ ಬೆಲ್ಲ ಮಾತ್ರ ಬಳಕೆ ಮಾಡಿದ್ರೆ ಸಾಕು? ಬರೀ ಕಪ್ಪು ಬೆಲ್ಲ ಒಂದೇ ಸರ ಹಾಕೋದು. ಎಷ್ಟು ದಿವಸ ಅದನ್ನ? 8 ದಿವಸ ಬೆಳಿಗ್ಗೆ ಸಂಜೆ ಮಿಕ್ಸ್ ಮಾಡ್ತೀನಿ ಸರ್. 8 ದಿವಸ ಆದ್ಮೇಲೆ ಅದು ಫುಲ್ಲು ತಿಳಿ ನೀರ್ನಾಗ ವೈಟ್ ಬಂದ್ಬಿಡುತ್ತೆ ಸರ್ ಅದು ಕಲರ್, ಮತ್ತೆ ಒಂಥರ ಉಳಿ ಸ್ಮೆಲ್ಲು ಬರುತ್ತೆ, ಆ ವೈಟ್ ಕಲರ್ ಬಂದ್ಬಿಡುತ್ತೆ ಸರ್ ಅದು ನೀರು. ಆಗ ಜೀವಾಣುಗಳು ಜಾಸ್ತಿ ಆಗಿ ಅಂತ ಗೊತ್ತಾಗ್ಬಿಡುತ್ತೆ ಸರ್ ಅದು ಬಂದಾಗ. ಅದನ್ನ ನಾವು ಇಂಚೂರಿಯಲ್ ಕೊಡ್ತೀನಿ ಸರ್. 8 ದಿವಸ ಮಾಡಿದ್ರೆ ಸಾಕು? ಸಾಕು ಸರ್, 8 ದಿವಸ ಮಾಡಿದ್ರೆ ಅದು 3-4 ದಿವಸದಿಂದಾನೆ ಕಲರ್ ಚೇಂಜ್ ಆಗ್ಬಿಡುತ್ತೆ ಸರ್ ಅದು, ವೈಟ್ ಆಯ್ತಾ ಬರುತ್ತೆ. ಆಮೇಲೆ ಹಾಲಿನ ರೂಪಕ್ಕೆ ತುಂಬಾ ತಿಳಿ ವೈಟ್ ಬಂದ್ಬಿಡುತ್ತೆ ಸರ್ ಅದು, ಆಗ ಕೊಟ್ಬಿಡ್ಬೇಕು ಸರ್. 8 ದಿವಸ ಕೊಟ್ರೆ ಸಾಕು ಸರ್. ಈಗ ಎಲ್ಲ ವೆಂಚೂರಿ ಮೂಲಕನೇ ಕೊಡ್ತಾ ಇದ್ದೀನಿ? ವೆಂಚೂರಿ ಮೂಲಕನೇ ಕೊಡ್ತಾ ಇದ್ದೀನಿ ಸರ್. ನಾನು 1 ಎಕರೆಗೆ ಎಷ್ಟು ಡ್ರಮ್ ಬೇಕಾಗುತ್ತೆ ಸರ್? 1 ಎಕರೆಗೆ 2 ಬ್ಯಾರಲ್ ಮಾಡ್ತೀನಿ ಸರ್. ನಾನು 1/2 ಎಕರೆಗೆ 1 ಡ್ರಮ್ ಕೊಡ್ತೀನಿ, 200 ಲೀಟರ್. 1 ಎಕರೆಗೆ 2 ಬ್ಯಾರಲ್ ತರ ಕೊಡ್ತೀನಿ ಸರ್. 15 ದಿವಸಕ್ಕೊಂದ್ಸರಿ. 15 ದಿವಸಕ್ಕೊಂದ್ಸರಿ ಕೊಟ್ರೆ ಸಾಕಾಗುತ್ತೆ? ಸಾಕಾಗುತ್ತೆ ಸರ್. ಅದು ಅವ್ರು ಹೇಳಿದ್ದು 1 ತಿಂಗಳಿಗೆ 1 ಸರಿ ಕೊಡಿ ಸಾಕಂತಾರೆ, ನಾವು 2 ಸರಿ ಕೊಡ್ತಾ ಇದೀವಿ ಸರ್. ಯಾಕಂದ್ರೆ ಅದು ಕಳೆ ಕಸೆಲ್ಲ ಬೇಗ ಕೊಳಸುತ್ತೆ ಸರ್, ಅದು ಕೊಳತು ಬೇಗ ಗೊಬ್ಬರ ಆಗ್ಬಿಡುತ್ತದಲ್ಲ, ತ್ಯಾಜ್ಯ ಎಲ್ಲ ಕೃಷಿ ತ್ಯಾಜ್ಯ ಎಲ್ಲ ಬೇಗ ಕಳೆಯುತ್ತೆ ಸರ್ ಅದ ಕೊಡೋದ್ರಿಂದ. ಈಗ ನಿಮ್ ತೋಟಕ್ಕೆ ಬಹುತೇಕ ಅದೇ ಆಧಾರ? ಹೌದು, ಅದೇ ಆಧಾರ ಸರ್. ಈ ಕೃಷಿ ತ್ಯಾಜ್ಯ ಎಲ್ಲ ಕಳಿಸಿ ಗೊಬ್ಬರ ಮಾಡಿ ಕೊಡ್ತಾ ಇರೋದೇ ಆಧಾರ ಸರ್ ಅದೇ. ಈ ತ್ಯಾಜ್ಯ ವಸ್ತುಗಳನ್ನೆಲ್ಲ ತುಂಬಾ ಸಮರ್ಥವಾಗಿ ಬಳಕೆಯನ್ನ ಮಾಡ್ತಾ ಇದ್ರೆ, ಹೇಗೆ ಮಾಡ್ತಾ ಇದ್ರೆ ಮತ್ತೆ ಏನೆಲ್ಲ ತ್ಯಾಜ್ಯ ಸಿಗುತ್ತೆ ನಿಮ್ ತೋಟದಲ್ಲಿ? ತೆಂಗಿನ ಮಟ್ಟೆ, ತೆಂಗಿನ ಗರಿ, ಅಡಿಕೆ ಗರಿ, ಮತ್ತಿನ ಸುತ್ತಲ ಈ ಏನೇ ಜಾಯಿಕಾಯಿ ಗಿಡಗಳು ಅವದ್ರ ಎಲ್ಲ ಎಲೆಯೆಲ್ಲ ಉದುರುತ್ತಲ್ಲ ಸರ್, ಅದೆಲ್ಲ ನಾನು ಈಗ 2 ಲೈನ್ 1 ಲೈನ್ ಹಾಕ್ತೀನಿ. ಅದನ್ನ ಹಂಗೆ ಉದ್ದಕ್ಕೆ ಹಾಕ್ಬಿಟ್ಟು ಹಂಗೆ ಕೊಳಿಸ್ತೀನಿ ಸರ್. ಅದು ಮತ್ತೊಂದೊಂದು ಲೈನಲ್ಲಿ ಹೊಳ ಬರುತ್ತಲ್ಲ, ಅದು ವೀಡ್ ಕಟ್ಟಲು ಹೊಡ್ಕೊಂತೀನಿ. ಈ ನಾವೇನು ಮಲ್ಚಿಂಗ್ ಮಾಡ್ತೀವಿ ಅಲ್ಲಿ ಏನು ಹೊಳಗಳೇನು ಬರಲ್ಲ, ಅದು 2 ಗಿಡದ ಮಧ್ಯೆ ಹಾಕಿದ್ರೆ 2 ಗಿಡಕ್ಕೂ ಸೇರುತ್ತೆ ಸರ್. ಮಧ್ಯೆ ಆ ಕಡೆಯಲ್ಲಿ 9 ಅಡಿ 9 ಅಡಿ ಅಡಿಕೆ ಗಿಡ, ಅದ್ರ ಮಧ್ಯೆ 1 ಲೈನ್ ಕಂಡಿದ್ರೆ ಆ 2 ಗಿಡಕ್ಕೂ ಸೇರುತ್ತೆ ಸರ್. ಆಲ್ಟರ್ನೇಟ್ ಮಾಡಿ 1 ಲೈನ್ ಬಿಟ್ಟು ಈ ತರ ಮಲ್ಚಿಂಗ್ ಮಾಡಿದೀನಿ ಸರ್. ಅದು ಹಾಕ್ತಾ ಹೋಗ್ತಾರೆ ಅಷ್ಟೇ? ಹೌದು ಸರ್, ಹಂಗ ಹಾಕ್ತಾ ಹೋಗ್ತೀನಿ ಅಷ್ಟೇ. ಎಷ್ಟು ದಿವಸ ಬೇಕಾಗುತ್ತೆ ಅದು ಕರ್ಗಕ್ಕೆ? ಅದೇನು ವರ್ಷ ಎಲ್ಲ ಕರ್ಗ್ತಾನೆ ಇರುತ್ತೆ ಸರ್, ಮಳೆ ಬಿದ್ದಾಗೆಲ್ಲ ಚೆನ್ನಾಗಿ ನೆನೆಯುತ್ತಲ್ಲ ಸರ್. ಈಗ ಮಳೆ ಬಿದ್ದು ಈಗ ಮಳೆ ಈ ಸರಿ ಬಿಡದೆ ಹಂಗೆ ತರ ಬಿದ್ದುಬಿಟ್ರೆ 6 ತಿಂಗಳ ಕಂಪ್ಲೀಟ್ ಕರ್ಗೋಗ್ಬಿಡುತ್ತೆ ಸರ್. ನಮ್ಮ ಮತ್ತೆ ತ್ಯಾಜ್ಯಗಳು ಬೀಳ್ತಾನೆ ಇರ್ತವೆ. ಈ ತೆಂಗಿನ ಮಟ್ಟೆ ವರ್ಷಕ್ಕೆ ಒಂದು ಗಿಡದಲ್ಲಿ 8-10 ತೆಂಗಿನ ಮಟ್ಟೆ ಬೀಳ್ತವೆ, ಅವೆಲ್ಲ ಹಂಗೆ ಆಗ್ತಾ ಇರೋದ್ರೆ ಅದ್ರ ಮೇಲೆ ಆಗ್ತಾ ಇರೋದ್ರೆ ತಳಗಡೆಯಿಂದ ಕಳಿಕೊಂಡು ಹೋಗ್ತಾ ಇರುತ್ತೆ, ಮೇಲ್ಗಡೆ ಹಂಗೆ ಮುಚ್ಚಿಗೆ ಬರ್ತಾ ಇರುತ್ತೆ ಸರ್. ಅದು ಯಾವುದೇ ತ್ಯಾಜ್ಯನು ಸುಡೋದಾಗ್ಲಿ ಹೊರಗಡೆ ತೆಗೆದಾಕೋದಲ್ಲಿ ಏನು ಹಾಕಲ್ಲ ಸರ್. ಯಾವುದೇ ಕೃಷಿ ತ್ಯಾಜ್ಯ ಬರ್ರೆ ಎಲ್ಲ ನಂಗೆ ಭೂಮಿ ಲೈಕ್ ಹಂಗೆ ಕರಗಿಸ್ತೀನಿ ಸರ್. ಸುತ್ತೆಲ್ಲ ಸಿಲ್ವರ್ ಮರಗಳಿದ್ವಿ ಸರ್, ಆ ಮರಗಳನ್ನೆಲ್ಲ ಕೊಟ್ಟಾದ್ಮೇಲೆ ಏನು ಅದರ ತ್ಯಾಜ್ಯ ಬಂದು ಸಣ್ಣ ಸಣ್ಣ ರೊಂಬೆಗಳೆಲ್ಲ ಅವೆಲ್ಲಾನು ಕೂಡ ನಾ ತೋಟಕ್ಕೆ ಹರಡಿ ಹಂಗೆ ಕರಗಿಸಿ ಹಂಗೆ ಮಲ್ಚಿಂಗ್ ಮಾಡಿದ್ದೀನಿ ಸರ್. ಅವೆಲ್ಲಾನು ಯಾವ್ದು ತೆಗೆದಾಕಿಲ್ಲ, ಎಲ್ಲದನ್ನು ಒಟ್ಟಿಗೆ ಅಲ್ಲೇ ಕರಗಿಸಿದ್ರಿ? ಅಲ್ಲೇ ಕರಗಿಸಿದ್ದೀನಿ ಸರ್. ಎಷ್ಟು ಸಿಲ್ವರ್ ಹಾಕೊಂಡಿದ್ರಿ ಸರ್? ಸುತ್ತ ಆ ತೋಟದಲ್ಲಿ 100 ಸಿಲ್ವರ್ ಗಿಡ ಇತ್ತು, ಇಲ್ಲ 50 ಇತ್ತು ಸರ್ ಈ ತೋಟದಲ್ಲಿ. ಅವೆಲ್ಲಾನು 2,400 ರೂಪಾಯಿ ಲಿಟರ್ ನಲ್ಲಿ ಕೊಟ್ಟಿವಿ. ಇನ್ ಈ ತೋಟದಲ್ಲಿ 1 20 ಹಬ್ಬವಿದ್ದು ಸರ್, ಅದ್ರಲ್ಲಿ 1 15 ಗಿಡ 5 ವರ್ಷಕ್ಕೆ 1 ಟನ್ ಆಗಷ್ಟು ತೂಕ ಬಂದ ಸರ್ ಅವು 5 ವರ್ಷಕ್ಕೆ. ಮತ್ತೆ ತೋಟದ ಮೇಲೆ ತುಂಬಾ ಬೆಳೆದ್ಬಿಟ್ಟಿತ್ತು ಸರ್, ತೋಟಕ್ಕೆಲ್ಲ ತುಂಬಾ ಶೇಡ್ ಆಗುತ್ತೆ ಅಂತೇಳಿ 5 ವರ್ಷಕ್ಕೆ ಕಟಾವ್ ಮಾಡಿದ್ವಿ ಸರ್. ಹಬ್ಬವನ್ನೇ ಸಿಲ್ವರ್ನು ಹಣ ಚೆನ್ನಾಗಿ ಸಿಗ್ತಾ ಸಿಕ್ತು ಸರ್. ಈಗ ಹಬ್ಬ 10 ಟನ್ ಆಯ್ತು ಸರ್, 10,000 ರೂಪಾಯಿ ಕೊಟ್ವಿ. ಸಿಲ್ವರ್ ಅಲ್ಲಿಂದ ಈ ತೋಟದಿಂದ 1 30 ಟನ್ ಆಯ್ತು ಸರ್, ಅದು 2,400 ರೂಪಾಯಿ ಕೊಟ್ವಿ ಸರ್. 2-3 ಲಕ್ಷ ಚಿಲ್ಲರೆ ದುಡ್ಡು ಆಯ್ತು ಸರ್ 5 ವರ್ಷಕ್ಕೆ. ತೋಟದಲ್ಲಿ ಇನ್ನೇನೇನು ಅಂತರ ಬೆಳೆಗಳನ್ನ ಹಾಕೊಂಡಿದ್ರಿ? ಅಂತರ ಬೆಳೆ ಅದೇ ಜಾಯಿಕಾಯಿ, ಮತ್ತೆ ರಾಮಫಲ, ಸೀತಾಫಲ, ಆಮೇಲೆ ಲಕ್ಷ್ಮಣ ಫಲ, ನಿಂಬೆ ಗಿಡ, ಕಾಫಿ ಗಿಡ 100, ಈ ತರವೆಲ್ಲ ಹಾಕೊಂಡಿದ್ದೀವಿ ಸರ್. ಮೇಜರ್ ಆಗಿ ತೆಂಗು, ಅಡಿಕೆ, ಜಾಯಿಕಾಯಿ, ನೀವು 3 ಬಿಟ್ಟಿನ ಬಾಕಿವೆಲ್ಲ ಮನೆ ಬಳಕೆಗೆ ನಿಂಬೆ ಗಿಡ, ಇವೆಲ್ಲ ಹಣ್ಣಿನ ಗಿಡಗಳು ಹಾಕೊಂಡಿದ್ದೀವಿ ಸರ್. ಜಾಯಿಕಾಯಿ ಹಾಕಿ ಎಷ್ಟು ವರ್ಷ ಆಯ್ತು, ಮತ್ತೆ ಯಾಕೆ ಜಾಯಿಕಾಯಿ ಹಾಕ್ಬೇಕು ಅನಿಸ್ತು ನಿಮ್ಗೆ? ಸರ್, ಜಾಯಿಕಾಯಿ ಹಾಕಿ ಈಗ 5 ವರ್ಷ ಆಯ್ತು ಸರ್. ಅವರು ನನ್ನ ಸೊಸಿ ತರ್ಬೇಕಾದ್ರೆ ಹೇಳಿದ್ರು ಸರ್, ಇವು ಸರ್ 6 ವರ್ಷ 7 ವರ್ಷ ಬೇಕು ಫಸಲು ಶುರು ಆಗ್ಬೇಕಾದ್ರೆ. ನಾಟಿ ಗಿಡ ಇವು, ಕಸಿ ಗಿಡ ಆದ್ರೆ 3 ವರ್ಷಕ್ಕೆ ಬರ್ತವೆ, ಅವ್ರು ರೇಟ್ ಜಾಸ್ತಿ. ನಾಟಿ ಗಿಡ 50 ರೂಪಾಯಿ ರೇಟ್ ನಿಮ್ಗೆ ಅಂದ್ರೆ ನಾನು ತಂದು ಹಾಕಿದೆ ಸರ್. ಯಾಕಂದ್ರೆ ನಮ್ಮ ಸ್ನೇಹಿತರ ತೋಟದಲ್ಲಿ ನೋಡಿದ್ದೆ ಸರ್, ಇಲ್ಲಿ ಕಿತ್ತಾನೆ ಒಬ್ರು ಪುಟ್ಟಣ್ಣಯ್ಯನವರು ಅಂತ ಇದ್ದಾರೆ ಸರ್ ಕಿತ್ತಾನಲ್ಲಿ, ಅವ್ರದ್ದು 1 ಗಿಡ ಇತ್ತು ಸರ್. ಒಂದು ತೋಟಕ್ಕೆ ಹೋದಾಗ ಮಾಸ್ಟರ್ ಇದು ಜಾಯಿಕಾಯಿ ಗಿಡ, ಇದು 1 ಗಿಡ ಇರೋದು, 2 ಕೊಟ್ಟಿದ್ರು 1 ಹೋಗ್ಬಿಡ್ತು, ಇದು 1 ಗಿಡದಲ್ಲಿ 10 ಕೆಜಿ ಆಯ್ತು ಮಾಸ್ಟರ್ ನಂದು, 5,000 ರೂಪಾಯಿ ದುಡ್ಡು ಆಯ್ತು ಅಂತ ಹೇಳಿದ್ರು. ಆಮೇಲೆ ನಾನು ಕೇಳಿದೆ ಸ್ವಾಮಿ ಎಲ್ಲಿ ಸಿಗ್ತವೆ ಗಿಡ ಅಂತ. ಇಲ್ಲಿ ನಮ್ಮ ಹಾಸನದಲ್ಲಿ ಸಿಗ್ತವೆ, ಇಲ್ಲೊಂದು ಹಾಪ್ಕಾಮ್ಸ್ ಇದೆ ನರ್ಸರಿ ಅಲ್ಲಿ ಸಿಗ್ತವೆ ಅಂತ. ಅಲ್ಲೇ ತಗೊಂಡಿದ್ದೆ ಸರ್. 1 ಗಿಡ ಈ ವರ್ಷ ಫಸಲು ಶುರುವಾಗಿದೆ ಸರ್, 1 ಗಿಡದ 4-5 ಅತ್ತಕ ಈ ವರ್ಷ ಶುರುವಾಗಿದೆ ಸರ್. ಮತ್ತೆ ಅದೇನು ಖರ್ಚಿಲ್ಲ ಸರ್ ಅದಕ್ಕೆ, ಮತ್ತೆ ಯಾವ ರೋಗನು ಬರಲ್ಲ ಅದಕ್ಕೆ. ನಾವೇನ್ ಅಡಿಕೆ ಗಿಡಕ್ಕೆ ನೀರು ಗೊಬ್ಬರ ಕೊಡ್ತೀವಿ ಅಷ್ಟು ಕೊಟ್ರೆ ಸಾಕು ಸರ್ ಅದು. ಮತ್ತೆ ಅದೇನು ಲೇಬರ್ ಏನ್ ಬೇಕಾಗೇ ಇಲ್ಲ, ಅದೇ ಹಣ್ಣಾಗಿ ಓಪನ್ ಆಗಿ ಬೀಳುತ್ತೆ, ಬಿದ್ದಾಗ ಎತ್ಕೊಂಡ್ರೆ ಸಾಕು ಸರ್. ನಾವು ಅದ್ರ ಪತ್ರೆ ಜಾಯಿಕಾಯಿ 2 ಒಟ್ಟಿಗೆ ಬರೋದ್ರಿಂದ ಜಾಯಿಪತ್ರ ಇದುವೆ, ಅದು ಒಳ್ಳೆ ಲಾಭದಾಯಕವಾದ ಬೆಳೆ ಅನ್ಸುತ್ತೆ ಸರ್. ಮತ್ತೆ ಅದು ಬೆಳಿಬೇಕಂದ್ರೆ ನೆರಳಿರ್ಬೇಕು ಸರ್, ಬಿಸಿಲಲ್ಲಿ ಇದ್ರೆ ಅದು ಒಣಗೋಗ್ಬಿಡುತ್ತೆ ಸರ್ ಗಿಡ. ನಮ್ಮ ಸ್ನೇಹಿತರು ನಮ್ಮ ತೋಟ ನೋಡ್ಕೊಂಡು ಕೆಲವು ತಗೊಂಡಾಕಿ ಸರಿ ಎಲ್ಲ ಒಣಗೋಗ್ಬಿಟ್ಟು ಕೆಲವು. ಆಮೇಲೆ ನನಗೆ ಕೇಳಿದ್ರು ಯಾಕೆ ನೀವು ನೆರಳಿಗೆ ಹಾಕ್ಬಾರ್ದ, ಬಿಸಿಲಿಗೆ ಹಾಕಿದ್ನವು ನಮಗೆ ಗೊತ್ತಾಗ್ಲಿಲ್ಲ ಸರ್ ಒಣಗೆ ಹೋಗ್ಬಿಟ್ಟು ಅಂದ್ರು. ಅದಕ್ಕೆ ಸ್ಟಾರ್ಟಿಂಗ್ ಇಂದಲಾರು ಕನಿಷ್ಠ 50% ಆದ್ರೂ ನೆರಳಿರ್ಲೇಬೇಕು ಸರ್. ಹಾಗಾಗಿ ನಾನು ಸುಮ್ಮನೆ ಜಾಗ ವೇಸ್ಟ್ ಆಗೋದ್ರ ಬದಲು ಬಂದಷ್ಟು ಬರಲಿ ಅಂತ ಜಾಕಾಯಿ ಗಿಡನು ಹಾಕಿದ್ದೀನಿ. ಈಗ ಒಟ್ಟಿಗೆ ಎಷ್ಟು ಗಿಡಗಳಿದಾವೆ ಸರ್? 1 ತೋಟದಲ್ಲಿ 50 ಇದೆ, ಇನ್ನೊಂದು ತೋಟದಲ್ಲಿ 20 75 ಗಿಡ ಇದೆ ಸರ್. 5 ವರ್ಷಕ್ಕೆ ಶುರು ಆಗುತ್ತೆ ಫಸ್ಟ್? 5 ವರ್ಷಕ್ಕೆ ಸ್ವಲ್ಪ ಈ ಸರಿ ತೆರಳಕ್ಕೆ ಶುರುವಾಗಿದೆ ಸರ್. ಇವತ್ತು ಸದಸ್ಯ ನಮಗೇನು ಮಾರಾಟಕ್ಕೆ ಸಿಕ್ಕಿಲ್ಲ, ಮನೆ ಬಳಕೆಗೆ ನಮ್ಮ ಹೆಣ್ಮಕ್ಳಿಗೆ ನಮ್ಮ ಸ್ನೇಹಿತರುಗಳಿಗೆ ಕೊಡುವಷ್ಟು ಮಾತ್ರ ಸಿಕ್ತು ಸರ್. ಈ ಸರಿ ಇನ್ನು ಮುಂದೆ ಒಂದ್ ವರ್ಷ ಎರಡು ವರ್ಷ ಕಳೆದ್ರೆ ಮಾರಾಟಕ್ಕೆ ಆಗೋ ಸಿಗ್ಬಹುದು ಸರ್. ತೋಟ ತುಂಬಾ ಬೇರೆ ಬೇರೆ ಬೇರೆ ಬೇರೆ ತರದ ಗಿಡಗಳನ್ನು ಕೂಡ ಹಾಕೊಂಡಿದ್ದೀರಿ, ಬಹಳ ಮುಖ್ಯವಾಗಿ ಎಲ್ಲಾ ಕಡೆನೂ ಅರಿಶಿನ ಕಾಣಿಸುತ್ತೆ. ಯಾಕೆ ಅರಿಶಿನ ಯಾಕೆ ಬೆಳಿತೀರಿ ಸರ್? ಈಗ ಅರಿಶಿನ ನಮ್ಮ ಸ್ನೇಹಿತರ ತೋಟಕ್ಕೆ ಒಂದ್ಸರಿ ಹೋಗಿ ನೋಡಿದೆ ಸರ್, ಬೆಲ್ಲೂರು ತಾಲೂಕಲ್ಲಿ ರುದ್ರಗೌಡರು ಅಂತ ಅವ್ರ ತೋಟಕ್ಕೆ, ಅವ್ರ ತೋಟದಲ್ಲಿ ಎಲ್ಲ ಅರಿಶಿನ ಹಾಕಿದ್ರು. ಸರ್ ಗೌಡ್ರು ಯಾಕೆ ಅರಿಶಿನ ಹಾಕಿದಿರಲ್ಲ ಅಂದೆ. ಮಸ್ಟ್ರೆ ರೇಟ್ ಇದ್ರೆ ಕಿತ್ತು ಮಾರ್ತೀನಿ, ರೇಟ್ ಇಲ್ಲ ಅಂದ್ರೆ ನಾನು ಹಂಗೆ ಬಿಡ್ತೀನಿ. ಅದು ಹಂಗೆ ಬಿಟ್ಟು ಅದೆಲ್ಲ ವರ್ಷದ ಮತ್ತೆ ಮಾರ್ನವರ್ಷ ಇರೋಲ್ಲ, ಕರಗಿ ಗೊಬ್ಬರ ಆಗುತ್ತೆ, ಮತ್ತೆ ಅದರಲ್ಲಿ ರೋಗ ನಿರೋಧಕ ಶಕ್ತಿ ಇದೆ, ಭೂಮಿಲಿ ಇರ್ತಕ್ಕಂಥ ಹಲವಾರು ರೋಗಾಣುಗಳನ್ನೆಲ್ಲ ಸಾಯಿಸುತ್ತೆ, ಅದಕ್ಕೋಸ್ಕರ ಹಾಕಿದ್ದೀನಿ ಅಂದ್ರು. ಅದರಿಂದ ನಾನು ಅವ್ರ ಕೇಳಿಕೆ ಬಂದ್ಮೇಲೆ ನಾನು ಪ್ರತಿಯೊಂದು ಅಡಿಕೆ ಗಿಡಕ್ಕೂ ಒಂದೊಂದು ಗಿಡ ಹಾಕಿದ್ದೀನಿ ಸರ್. ನಮ್ಮ ಮನೆ ಬಳಕೆಗೆ ಎಷ್ಟು ಬೇಕು ಅಷ್ಟೇ ಕಂತೀವಿ, ಇನ್ನು ಮಿಕ್ಕಿದ್ದಲ್ಲಿ ಹಂಗೆ ಬಿಡ್ತೀವಿ ಸರ್. ಅದು ನಮ್ಮ ಸ್ನೇಹಿತರ ಬೇಕು ಅಂದ್ರೆ ಅವ್ರಿಗೆ ಕಿತ್ತು ಕೊಡ್ತೀನಿ, ಇನ್ನು ಹಂಗೆ ಬಿಡ್ತೀವಿ. ಮತ್ತೆ ಅದಂಗೆ ಕರಿಗೆ ಮತ್ತೆ ಮಾರನ ವರ್ಷಕ್ಕೆ ಅದು ಅದೇ ಹುಟ್ಟಿಗೆಳುತ್ತೆ, ಮತ್ತೆ ಹಾಕೋ ಗೋಜೆ ಇಲ್ಲ ಸರ್, ಒಂದ್ಸರಿ ಹಾಕಿದ್ರೆ ಸಾಕು, ಮತ್ತೆ ಅದೇ ಹುಟ್ಟಿಗೆಳುತ್ತೆ ಸರ್. ಮತ್ತೆ ಅದು ಕರಿಗೆ ಗೊಬ್ಬರ ಆಗೂ ಆಗುತ್ತೆ ಸರ್ ಅದು. ಹಾಗಾಗಿ ಮತ್ತೆ ಗಿಡಗಳಿಗೆ ಗೊಬ್ಬರ ಸಿಕ್ತಂಗಾಯ್ತು, ಹಲವಾರು ರೋಗಾಣುಗಳನ್ನೆಲ್ಲ ನಿರ್ಮೂಲನೆ ಮಾಡೋ ಅನ್ನೋ ಉದ್ದೇಶಕ್ಕೆ ಹಾಕಿದ್ದೀನಿ ಸರ್. ಅದು ಸುಮಾರು ಇದೆ ಅಲ್ವಾ ಅರಿಶಿನ? ಸುಮಾರು ಇದೆ, ಹೆಚ್ಚು ಕಡಿಮೆ ಎಲ್ಲಾ ತೋಟದಲ್ಲೂ ಒಂದು 80 ಬಗ್ಗೆ ಇದೆ ಸರ್. ಈಗ ಅರಿಶಿನ ನಿಮ್ಮ ಮನೆ ಬಳಕೆ ಕೂಡ ಆಗುತ್ತೆ? ನಮ್ಮ ಮನೆ ಬಳಕೆ ನಾವೇ ತಕ್ಕೊಂಡು ನಮ್ಮ ಮನೇಲೆ ಬೇಯಿಸ್ಕೊಂಡು ನಮ್ಮ ಮನೇಲೆ ಉಪಯೋಗಿಸ್ತಾರೆ ಸರ್. ನಾವೇನು ಹೊರಗಡೆಗೆ ಮಿಲ್ ಮಾಡಿಸಲ್ಲ, ನಮ್ಮ ಮನೇಲೆ ಬೇಯಿಸೋದೆಲ್ಲ ಕಂಡು ಹಿಡ್ಕೊಂಡವ್ರು ಒಂದು, ಅದಕ್ಕೆ ಅವರೇ ಮನೇಲೆ ಬೇಯಿಸಿ ಮನೇಲೆ ಪುಡಿ ಮಾಡ್ತಾರೆ. ಅರಿಶಿನ, ಜಾಯಿಕಾಯಿ, ಮೆಣಸು ಎಲ್ಲಾನು ಬೆಳ್ಕೊಂಡಿದ್ವಿ ಸರ್ ಮನೆಗಾಗ ಅಂತದ. ಮತ್ತೆ ಅದ್ರ ಜೊತೆಗೆ ಈಗ ಜೀರಿಗೆ ಮೆಣಸು ಅಂತಾರಲ್ಲ ಸರ್, ಅದು ಕೂಡ ಇದೆ ಸರ್. ಅಲ್ಲೆಲ್ಲ ಸುಮಾರು ಗಿಡ ಹಾಕಿದೀವಿ ಜೀರಿಗೆ ಮೆಣಸು ಅಂದ್ರೆ, ಅದನ್ನ ಗಾಂಧಾರಿ ಮೆಣಸು ಅಂತಲೂ ಕೂಡ ಕರೀತಾರೆ. ಅದು ಬಹಳ ರೇಟು ಜಾಸ್ತಿ, ಒಂದ್ ಕೆಜಿ 1,000-1,500 ರೂಪಾಯಿ ಅಂತೆಲ್ಲ ಟಿವಿಲಿ ರೇಡಿಯೋದಲ್ಲಿ ಕೇಳಿದೀನಿ ಸರ್. ಅದ್ರಿಂದ ಮನೆ ಬಳಕೆಗೆ ಆಗುವಷ್ಟು ಹಾಕೊಂಡಿದೀವಿ ಸರ್. ಅದನ್ನು ಕೂಡ ಅದು ಕೂಡ ಸಾಕಷ್ಟು ಸಿಗುತ್ತೆ ಸಿಗುತ್ತೆ ಸರ್. ನಮ್ಮ ಮನೆ ಬಳಕೆಗೆ ಆಗುವಷ್ಟು ಸಿಗುತ್ತೆ ಸರ್. ಯಾರು ಸ್ನೇಹಿತರುಗಳು ಬೇಕು ಅಂದ್ರೆ ಬಂದವರಿಗೆಲ್ಲ ಹಣ್ಣೆಲ್ಲ ಕೊಟ್ಟು ಕಳಿಸ್ತೀವಿ, ನೀವು ಬೀಜ ಮಾಡ್ಕೊಂಡು ಹಾಕಿ ನೀವು ಬೆಳ್ಕೊಳ್ಳಿದು. ಮತ್ತೆ ಇದು ವರ್ಷೆಲ್ಲ ಹಣ್ಣು ಬರುತ್ತೆ ಸರ್, ನೀರಿದ್ರೆ ತೋಟಗಾರಿಕೆ ಒಳಗಡೆ ಮಧ್ಯ ನೆರಳಲ್ಲೂ ಕೂಡ ಚೆನ್ನಾಗಿ ಬರುತ್ತೆ ಸರ್ ಇದು. ಹಾಗಾಗಿ ಅದರಿಂದ ಏನು ಭೂಮಿ ಕೆಡಲ್ಲ. ಮತ್ತೆ ಅದ್ರ ಹಣ್ಣು ಎಲೆ ಎಲ್ಲ ಬಿದ್ದು ಕರಿಗೆ ಅದು ಕೂಡ ಭೂಮಿಗೆ ಗೊಬ್ಬರ ಆಗುತ್ತೆ ಸರ್. ಮತ್ತೆ ಮೆಣಸಿನಕಾಯಿ ಅದು ಕರಿಗಿದ್ರು ಕೂಡ ರೋಗ ನಿರೋಧಕ ಶಕ್ತಿ ಇರೋದ್ರಿಂದ ಭೂಮಿಲಿ ಇರ್ತಕ್ಕ ಹಲವಾರು ಕ್ರಿಮಿಗಳನ್ನ ನಾಶ ಮಾಡೋ ಶಕ್ತಿ ಅದಕ್ಕೂ ಇದೆ ಸರ್. ಹಾಗಾಗಿ ಎರಡು ಉದ್ದೇಶದಿಂದ ಹಾಕೊಂಡಿದ್ವಿ ಸರ್. ಈ ಅರಿಶಿನ ಹಾಕಿದ್ಮೇಲೆ ಯಾವ್ದೇ ರೋಗ ಕೀಟ ಆತರದೆಲ್ಲ ಬಾಧೆ ಇಲ್ಲ ನಿಮ್ಗೆ? ಏನಿಲ್ಲ ಸರ್, ಆತರ ನಮ್ಮ ಯಾವ್ದೇ ಅಡಿಕೆ ಗಿಡಗಳಿಗೆ ಇದುವರೆಗೆ ಯಾವ್ದು ರೋಗ ಏನು ಬಂದಿಲ್ಲ ಸರ್. ಎಷ್ಟು ವರ್ಷ ಆಯ್ತು ನೀವು ಅರಿಶಿನ ಬೆಳೆಯಕ್ಕೆ ಪ್ರಾರಂಭ? 4 ವರ್ಷ ಆಯ್ತು ಸರ್. ನಾವು 4 ವರ್ಷದಿಂದ ಬೆಳೀತಾ ಇದ್ದೀವಿ. 4 ವರ್ಷದಿಂದ ಬೆಳೀತಾ ಇದ್ರಿ. ನಿಮ್ಗೆ ಎಷ್ಟಾಗತ್ತೆ ಇರುತ್ತೆ ಅಷ್ಟು ಮಾತ್ರ ಮನೆ ಬಳಕೆಗೆ ಕಿತ್ಕೋತೀರಿ? ಮಾರಾಟ ಉದ್ದೇಶಕ್ಕೆ ನಾವು ಮಾಡಿಲ್ಲ ಇದುವರೆಗೆ. ನಮ್ಮ ಸ್ನೇಹಿತರುಗಳು ಬೇಕು ಅಂದ್ರೆ ಕೊಡ್ತೀವಿ, ನಮ್ಮ ಹೆಣ್ಮಕ್ಳಿಗೆ ಕೊಡ್ತೀವಿ, ನಮ್ಮ ಮನೆಗೆ ಉಪಯೋಗಿಸ್ಕೊಂತೀವಿ ಸರ್ ಅಷ್ಟೇ. ಮಿಕ್ಕಿದ ಅಲ್ಲೇ ಗೊಬ್ಬರ ಆಗಲಿ ಅನ್ನೋ ಉದ್ದೇಶಕ್ಕೆ ಬಿಡ್ತೀವಿ ಸರ್. ಗೊಬ್ಬರ ಆಗುತ್ತೆ, ಮತ್ತೆ ಮುಂದಿನ ವರ್ಷ ಹಾಕೋದು ತಪ್ಪುತ್ತೆ. ಹಾಕೋದು ತಪ್ಪುತ್ತೆ, ಮತ್ತೆ ಹಾಕಬೇಕಾಗೇ ಇಲ್ಲ. ಅದ್ರಲ್ಲಿ ಇರುತ್ತಲ್ಲ ಒಂದ್ ಸಣ್ಣ ಒಂದು ಬೇರಿದ್ರು ಅದು ಮತ್ತೆ ಬಂದ್ಬಿಡುತ್ತೆ ಸರ್. ಒಂದ್ ವರ್ಷಕ್ಕೆ ಬಂದ್ಬಿಡುತ್ತೆ ಸರ್. ಅಡಿಕೆ ಮಾರಾಟ ಹೇಗೆ ಸರ್? ನಾವು ಅಡಿಕೆ ಇಲ್ಲಿ ತೂಕದ ಲೆಕ್ಕ ಕೊಡ್ತೀವಿ ಸರ್. ನಾವು ಇವು ಕಳಸರಿ ಒಂದು 60 ಕ್ವಿಂಟಲ್ ಆಗಿತ್ತು, ಕ್ವಿಂಟಲ್ 5,600 ರೂಪಾಯಿ ಇಲ್ಲೇ ಕೊಟ್ವಿ. ಅವರೇ ಕೆಡಿಕೆ ಅಂತ ತೂಕ ಹಾಕಿ ನಮ್ಗೆ ದುಡ್ಡು ಕೊಟ್ಟು ಹೋಯ್ತಾರೆ ಸರ್. ನಾವೇನು ಮಾರಾಟ ಹೊರಗಡೆ ಎಲ್ಲಿ ತಗೊಂಡು ಹೋಗಲ್ಲ, ಅವರೇ ಬಂದು ತಗೊಂಡು ಹೋಯ್ತಾರೆ ಸರ್. ಅಡಿಕೆ ಸಂಸ್ಕರಣೆ ಮಾಡಬಹುದಿತ್ತಲ್ಲ ನೀವು? ಮಾಡಬಹುದು ಸರ್, ನಮಗೆ ರಿಸ್ಕ್ ಜಾಸ್ತಿ ಆಗುತ್ತೆ. ಒಬ್ಬರೇ ಮಾಡ್ಬೇಕು, ಮತ್ತೆ ಅದು ಸಂಸ್ಕರಣೆ ಮಾಡ್ಬೇಕು ಸ್ವಲ್ಪ ಜಾಸ್ತಿ ಇರಬೇಕು ಸರ್. ಅದಕ್ಕೆಲ್ಲ ಹೊರಗಡೆ ಲೇಬರ್ ತರಬೇಕು, ಬೇಯಿಸೋದಕ್ಕೆಲ್ಲ ವ್ಯವಸ್ಥೆ ಮಾಡ್ಕೋಬೇಕು. ಹಾಗಾಗಿ ಮಾಡಿಲ್ವಲ್ಲ ಸರ್, ಅದಕ್ಕೋಸ್ಕರ ನಾವು ಇಲ್ಲೇ ಕೊಟ್ಟು ಬಿಡ್ತೀವಿ ಸರ್. ನೀರಾವರಿ ಸೌಲಭ್ಯ ಹೆಂಗ್ ಮಾಡ್ಕೊಂಡಿದ್ರಿ? ನೀರಾವರಿ ಎಲ್ಲ ಬೋರ್ ಇದೆ ಸರ್, 3 ಕಡೆನೂ ಒಳ್ಳೆ ನೀರಿದೆ ಸರ್. ಹಂಗಾಗಿ ಅದರಲ್ಲಿ ನಾವು ಡ್ರಿಪ್ ಎಲ್ಲ ತೋಟಕ್ಕೂ ಡ್ರಿಪ್ ಮಾಡಿಸಿದೀವಿ. ಡ್ರಿಪ್ ಅಲ್ಲೇ ನಾವು ಕೊಡ್ತೀವಿ ಸರ್ ನೀರೆಲ್ಲ. ಡ್ರಿಪ್ ಮಾಡಿಸ್ಕೊಂಡು ಎಷ್ಟು ವರ್ಷ ಆಯ್ತು? ಡ್ರಿಪ್ ಮಾಡ್ಕೊಂಡು ನಾನು ತೋಟ ಮಾಡಿದಾಗಲೇ ಮಾಡ್ತೀನಿ. ಆ ತೋಟದಲ್ಲಿ 10 ವರ್ಷ ಆಯ್ತು ಸರ್. ಈ ತೋಟ ಮಾಡಿ 7 ಆಯ್ತು, ಆಗ್ಲೇ ಮಾಡಿಸಿದ್ದು. ಇನ್ ಕಳಸರಿ ಒಂದು ತೋಟ ಮಾಡಿದ, ಅದು ತೋಟ ಮಾಡಬೇಕಾದ್ರೆ ನಾನು ಡ್ರಿಪ್ ಮಾಡಿ ಆಮೇಲೆ ಗಿಡ ನಾಟಿ ಮಾಡಿದ್ದು ಸರ್ ನಾನು. ಯಾಕೆಂದ್ರೆ ನೀರ್ ಹಾಯಿಸ್ಬಿಟ್ಟು ಮಾಡೋದು ಚೆನ್ನಾಗಲ್ಲ, ಮತ್ತೆ ಮೇಲ್ಮಣ್ಣ ಎಲ್ಲ ಕೊಚ್ಚಿ ಹೋಗುತ್ತೆ, ಅದು ಬೇಡ. ಮತ್ತೆ ನೀರ್ ಹಾಯಿಸೋದು ರಿಸ್ಕ್ ಆಗುತ್ತೆ, ಮತ್ತೆ ಕರೆಂಟ್ ಹೋಯ್ತಾ ಇರುತ್ತೆ, ಬರ್ತಾ ಇರುತ್ತೆ, ಆಗಲ್ಲ ಅಂತೇಳಿ ಡ್ರಿಪ್ ಮಾಡಿರೋದ್ರಿಂದ ಏಕಕಾಲದಲ್ಲಿ ಎಲ್ಲ ಗಿಡಗಳಿಗೆ ಬೀಳುತ್ತೆ. ಈಗ 1 ಗಂಟೆ ಕರೆಂಟ್ ಇದ್ರೆ ಎಲ್ಲ ಗಿಡಗಳಿಗೆ 1 ಗಂಟೆ ನೀರ್ ಬೀಳುತ್ತೆ, ಮತ್ತೆ ನೀರ್ ಉಳಿತಾಯ ಆಗುತ್ತೆ, ಮತ್ತೆ ಬೇರೆ ಕಡೆ ಎಲ್ಲ ಕಳೆ ಬರೋದು ಕಡಿಮೆ ಆಗುತ್ತೆ, ಮತ್ತೆ ಮೇಲ್ಮಣ್ಣ ಎಲ್ಲ ಕೊಚ್ಚಿ ಹೋಗೋದು ಕಡಿಮೆ ಆಗುತ್ತೆ. ನಾವೇನು ಆಯಿಸೋ ಉದ್ದೇಶನೇ ಇಲ್ಲ. ಕರೆಂಟ್ ಬಂದಾಗ ಆಟ್ ಶಟರ್ ಹಾಕಿರ್ತೀವಿ, ಅದ್ರ ಪಡೆಯೋದು ಆನ್ ಆಗಿ ಹೋಯ್ತಾ ಇರುತ್ತೆ ಸರ್. ನಮಗೆ ಕೆಲಸ ಕಡಿಮೆ ಆಗುತ್ತೆ. ಡ್ರಿಪ್ ಮಾಡಿಸ್ಕೊಂಡ್ರು ತುಂಬಾ ಜನ ಬೇಗ ಹಾಳಾಗುತ್ತೆ, ಅಥವಾ ನೀರ್ ವೇಸ್ಟ್ ಆಗುತ್ತೆ ಅಂತ, ಎಲ್ಲೊಂದ್ ಕಡೆ ಕಿತ್ತೋದ್ರೆ ವೇಸ್ಟ್ ಆಗುತ್ತೆ, ಈ ತರದೆಲ್ಲ ಹೇಳ್ತಾರೆ. ನೀವ್ ಹೆಂಗೆ ಅದನ್ನ ನಿರ್ವಹಣೆ ಮಾಡ್ಕೊಂಡ್ ಬಂದಿದ್ದಾರೆ ಇಷ್ಟು ವರ್ಷಗಳ ಕಾಲ? ಅಲ್ಲ ಸರ್, ಡ್ರಿಪ್ ಮಾಡಿದಾರೆ ಯಾರೋ ಸುಮ್ನೆ ಮಾಡಿಬಿಟ್ಟು ಸುಮ್ನೆ ಹಂಗೆ ಬಿಟ್ರೆ ಹಂಗ ಅಂತಾರ ಹೊರಿಸ್ಬಿಟ್ರೆ ಸರ್, ಅದನ್ನ ನಾವು ಗಮನಿಸ್ತಾ ಇರ್ಬೇಕು ಸರ್. ಯಾವ್ದನ್ನು ನಾವು ತಿರುಗಾಡಿಕೆ ನೋಡ್ತಾ ಇದ್ರೆ ನೀರು ಸ್ಟಾರ್ಟ್ ಮಾಡಿದಾಗ ಎಲ್ಲಿ ಕಿತ್ತೋಗಿದೆ, ಎಲ್ಲಿ ವೇಸ್ಟ್ ಆಯ್ತಾ ಇದೆ ಅಂತ ನೋಡ್ಕೊಂಡು ಸರಿ ಮಾಡಿದ್ರೆ ಏನು ಆಗಲ್ಲ ಸರ್. ಈಗ ನಮ್ದು 1 ಕಡೆ 10 ಆಯ್ತು, ಇದುವರೆಗೆ ಏನು ಆಗಿಲ್ಲ ಸರ್. ನಮ್ದು 10 ನಾವು ಚೆನ್ನಾಗಿ ರನ್ನಿಂಗ್ ಅಲ್ಲಿ ಇದೆ ಸರ್. ಈಗ ಈ ವರ್ಷ ಮಾಡಿದ್ರೆ ಬೇರೆ ತರ ಮಾಡಿಸಿದ್ವಿ ಸರ್. ಆಯ್ಕೆ ಮಾಡಿರತಾನೆ ಚೆನ್ನಾಗಿ ಬರೋದು. ಹಾಗೆ ಇದನ್ನು ಅಷ್ಟು ವಾಚ್ ಮಾಡ್ತಾ ಇರಬೇಕು. ಸಾಮಾನ್ಯ ಈಗ ಇಲಿಗಳು ಅದು ಇದು ಕೆಲವು ಡ್ಯಾಮೇಜ್ ಮಾಡ್ತವೆ, ಕೆಲವೊಂದೊಂದು ಸಾರಿ ನವಿಲು ಪೈಪ್ ಅನ್ನು ಕಡಿತೇವೆ ಬೇಸಿಗೆ ಟೈಮಲ್ಲಿ, ಅದೆಲ್ಲ ನಾವು ನೋಡ್ಕೊಂತ ಇರಬೇಕು. ನೋಡ್ಕೊಂತ ಇದ್ರೆ ಏನೋ ಸಮಸ್ಯೆ ಆಗಲ್ಲ ಸರ್. ವೇಸ್ಟ್ ಡಿಕಂಪೋಸರ್ ಕೂಡ ಡ್ರಿಪ್ಪಲ್ಲೇ ಕೊಡ್ತೀರಾ? ಡ್ರಿಪ್ಪಲ್ಲೇ ಕೊಡ್ತೀನಿ ಸರ್, ನಾನು ನೀರು ಅದು ಎರಡು ಜೊತೆಯಲ್ಲಿ ಕೊಟ್ಬಿಡ್ತೀನಿ ಸರ್. ಅದಕ್ಕೆ ವ್ಯವಸ್ಥೆ ಮಾಡ್ಕೊಂಡಿದ್ದೀರಿ? ವೆಂಚೂರಿ ಅಂತ ಹಾಕ್ಸಿದ್ವಿ ಸರ್, ಅದು ಒಂದೊಂದ್ ಕಡೆಗೆ ಮಿಷನ್ ತಂದು ಪೈಪ್ ಎಲ್ಲ 300 ರೂಪಾಯಿ ಬಿತ್ತು ಸರ್. ನಾವು ಮೂರ್ ಕಡೆಯಿಂದ 900 ರೂಪಾಯಿ ಬಿತ್ತು ಸರ್ ಅದು ಮಾಡಿಸ್ಬೇಕಾರೆ. ಅದೇನು ಈಗ 6 ತಿಂಗಳು ಆಯ್ತು, 6 ತಿಂಗಳಿಂದ ನಾನೇನು ಮಾಡಿಲ್ಲ. ವೆಂಚೂರಿನ ಕೊಟ್ಬಿಡ್ತೀವಿ ಸರ್, ನೀರು ಅದು ಎರಡು ಜೊತೆಲೇ ಹೋಗುತ್ತೆ ಸರ್ ಎಲ್ಲ ಗಿಡಗಳಿಗೆ. ಸಾಕಷ್ಟು ಅನುಕೂಲ ಆಗುತ್ತೆ ನಿಮಗೆ? ಅನುಕೂಲ ಆಗುತ್ತೆ ಸರ್, ಅದಕ್ಕೇನು ಸಮಸ್ಯೆ ಇಲ್ಲ. ಒಂದ್ಸರಿ ಫಿಕ್ಸ್ ಮಾಡಿದ್ರೆ ಸಾಕು, ಒಂದ್ 10 ವರ್ಷ ಲೈಫ್ ಇರುತ್ತೆ ಸರ್. ಓಕೆ, ಏನು ಡ್ಯಾಮೇಜ್ ಆಗಲ್ಲ. ಈ ಜೀವಾಮೃತ ಮಾಡೋದನ್ನ ಬಿಟ್ಬಿಟ್ಟೆ ಅಂತ ಹೇಳಿದ್ರಿ, ಯಾಕೆ ಬಿಟ್ರಿ? ಈಗ ಜೀವಾಮೃತ ಅಂದ್ರೆ ಸರ್ ದನಗಳಿದ್ವು, ಈಗ ಇನ್ನು ಮೂರ್ ಕಡೆ ತೋಟ ಆಗಿರೋದ್ರಿಂದ ದನಗಳನ್ನೆಲ್ಲ ಮೇಯಿಸೋದೆಲ್ಲ ಸ್ವಲ್ಪ ಹಿಂಸೆ ಆಯ್ತು ಸರ್. ಒಬ್ಬನೇ ನಾವು ಮನೆಯವರು ಮನೆ ಕೆಲಸ ಆಗುತ್ತೆ, ಅವರು ತೋಟದ ಕೆಲಸ ಮನೆ ಕೆಲಸ ಮಾಡಿ ಮತ್ತೆ ದನ ಎಲ್ಲ ಮೇಯಿಸೋದು, ಅದೆಲ್ಲ ಸ್ವಲ್ಪ ರಿಸ್ಕ್ ಆಯ್ತಲ್ಲ ಅನ್ನೋ ಉದ್ದೇಶಕ್ಕೆ ದನಗಳು ಮಾರ್ಬಿಟ್ವಿ ಸರ್. ಈಗ ಅದರಿಂದ ದನ ಮಾರಿದ್ಮೇಲೆ ವೇಸ್ಟ್ ಡಿಕಂಪೋಸರ್ ಕೊಡ್ತಾ ಇದ್ದೀನಿ ಸರ್. ಈ ದನಗಳನ್ನ ಮಾರಿದ ಮೇಲೆ ಕೃಷಿನಲ್ಲಿ ಏನಾದ್ರು ಬದಲಾವಣೆ ಆಯ್ತಾ, ಕಷ್ಟ ಆಗ್ತಿದ್ಯಾ, ಹೆಂಗೆ? ಇಲ್ಲ ಸರ್, ಕಷ್ಟ ಏನಾಗ್ತಿಲ್ಲ. ಈಗ ದನಗಳಿದ್ದಾಗ ನಾವು ಅದನ್ನ ನೋಡ್ಕೋಬೇಕು, ಅದು ಮೇಯಿಸೋದು ಅದು ಸ್ವಲ್ಪ ರಿಸ್ಕ್ ಆಗೋದು. ಎರಡೇ ದನ ಇದ್ರು ಕೂಡ ತೋಟ ಕೊಡ್ಕೊಂಡು ಹೋಗ್ಬೇಕು, ಕಟ್ಟಬೇಕು, ಮತ್ತೆ ಹೊಡ್ಕೊಂಡ್ ತರಬೇಕು, ಇದೆಲ್ಲ ಆಗೋದು. ಒಂದೇ ಕಡೆ ತೋಟ ಇದ್ರೆ ಅವೆಲ್ಲ ಮಾಡಬಹುದಿತ್ತು ಸರ್. ನಮ್ದು ಮೂರ್ ಕಡೆ ಇದ್ರಿಂದ ಬೆಳಿಗ್ಗೆ ಎದ್ದು ಬೆಳಿಗ್ಗೆ ಒಂದ್ಸರಿ ಸಂಜೆ ಒಂದ್ಸರಿ ಮೂರ್ ಕಡೆನೂ ರೌಂಡ್ ಹಾಕ್ಲೇಬೇಕು. ಯಾಕೆ ನೀರ್ ಎಲ್ಲಿ ಹೋಗಿದೆ, ನೀರ್ ಹೋಗಿಲ್ವಾ ಅಂತ. ಯಾಕಂದ್ರೆ ಕರೆಂಟ್ ಏಕಕಾಲದಲ್ಲೇ ಇರುತ್ತೆ, ಹಾಗೆ ಬೆಳಿಗ್ಗೆ ಸಂಜೆ ನಾವು ನೋಡ್ತಾ ಇರಬೇಕು. ಮತ್ತೆ ಇದೆಲ್ಲಾನು ಮಾಡಕ್ ಆಗಲ್ಲ ಅಂತೇಳಿ ಈಗ ಅವೆಲ್ಲ ಮಾರಿದ್ಮೇಲೆ ನಾವು ಹೊರಗಡೆಯಿಂದನೇ ಸ್ವಲ್ಪ ದನಿನ ಗೊಬ್ಬರ ಒಂದ್ ಹತ್ತು ಟ್ರ್ಯಾಕ್ಟರ್ ಕೊಂಡ್ಕೊಂಡು ಆಗ್ತಾ ಇದ್ದೀನಿ ಸರ್. ಈಗ ಜೀವಾಮೃತ ಮಾಡೋದ್ ಬಿಟ್ಮೇಲೆ ಡಿಕಂಪೋಸರ್ ಕೂಡ ಶುರು ಮಾಡಿದ್ದೀನಿ. ಜೀವಾಮೃತ ಹೆಚ್ಚು ಪರಿಣಾಮಕಾರಿಯಾಗಿರುತ್ತೆ ಅಥವಾ ಡಿಕಂಪೋಸರ್ ಪರಿಣಾಮಕಾರಿ? ವೇಸ್ಟ್ ಡಿಕಂಪೋಸರ್ ಸ್ವಲ್ಪ ವೇಸ್ಟ್ ಅನ್ನೆಲ್ಲ ಕರಗಿಸುತ್ತೆ, ಅದರಲ್ಲಿ ಜೀವಾಮೃತದಲ್ಲಿ ಅದ್ರಲ್ಲಿ ಇರತಕ್ಕಂಥ ಸೂಕ್ಷ್ಮ ಜೀವಾಣುಗಳು ಭೂಮಿಗೆ ಸೇರ್ಕೊಳ್ಳೋದ್ರಿಂದ ವೇಸ್ಟ್ ಡಿಕಂಪೋಸರ್ ಗಿಂತ ಅದು ಒಳ್ಳೇದೇ ಅನ್ಸುತ್ತೆ ಸರ್. ಅದು ಈಗ ಅದ್ರ ಬದಲು ನಾವಾಗ ಏನ್ ಮಾಡಿದ್ವಿ, ದನಿನ ಗೊಬ್ಬರ ಕೊಡ್ತಾ ಇರಲಿಲ್ಲ ಈ ಜೀವಾಮೃತ ಕೊಡುವಾಗ. ಈಗ ವೇಸ್ಟ್ ಡಿಕಂಪೋಸರ್ ಕೊಡೋದ್ರಿಂದ ಜೀವಾಮೃತ ಕೊಡ್ತಾ ಇಲ್ಲ ಅಂತೇಳಿ ಅವನನ್ನು ಬಿಟ್ಟು ದನಿನ ಗೊಬ್ಬರ ಕೊಡ್ತಾ ಇದ್ದೀವಿ ಸರ್. ಕೊಂಡ್ಕೊಂಡು ಆಗ್ತಾ ಇದ್ದೀನಿ ಸರ್. ಈಗ ದನಿನ ಗೊಬ್ಬರ ವೇಸ್ಟ್ ಡಿಕಂಪೋಸರ್ ಗಿಂತ ಜೀವಾಮೃತ ಒಳ್ಳೇದೇ ಸರ್. ಅದೇ ಚೆನ್ನಾಗಿರುತ್ತೆ. ಆದ್ರೆ ನೀವು ಅದೇ ವಯಸ್ಸಾಯ್ತು ಅನ್ನೋ ಕಾರಣಕ್ಕೆ ಕೆಲಸಗಳು ಜವಾಬ್ದಾರಿಗಳು ಜಾಸ್ತಿ ಇದಾವೆ, ಮತ್ತೆ ಯಾವುದೇ ಕೃಷಿ ಕಾರ್ಮಿಕರ ಮೇಲೆ ನೀವು ಅವಲಂಬನೆ ಆಗಿಲ್ಲ. ಎಷ್ಟು ವರ್ಷ ಆಯ್ತು ಕೃಷಿ ಕಾರ್ಮಿಕರು ನಿಮ್ ತೋಟ ಕರಿದಾನೆ? ಸರ್, ಈಗ 10 ವರ್ಷದಿಂದ ನಾನು ಅವಲಂಬನೆ ಆಗಿಲ್ಲ. ಸುತ್ತ ಮರಗಳಿದ್ವಲ್ಲ ಸರ್, ಮರ ಸರ್ವಿಸಕ್ ಮಾತ್ರ 2 ವರ್ಷಕ್ಕೊಂದ್ಸರಿ ಕರೆದು ಸರ್ವಿಸಿ 5,000 ರೂಪಾಯಿ ಕೊಟ್ಟು. ಈ ಮರ ಎಲ್ಲ ಕೊಟ್ಟಾಯ್ತಲ್ಲ ಸರ್, ಈಗ ಇನ್ನೇನು ಕಾರ್ಮಿಕರ ಸಮಸ್ಯೆ ಇಲ್ಲ ಸರ್. ನಮ್ಗೆ ಸಮಸ್ಯೆ ಇಲ್ಲ, ಅದ್ರ ಅಗತ್ಯನೂ ಇಲ್ಲ. ಅಗತ್ಯನೂ ಇಲ್ಲ ಸರ್. ಈಗ ಮೂರ್ ಕಡೆ ತೋಟ ಇದೆ, ಒಂದ್ ಕಡೆ ಇದ್ರೆ ಅದೊಂಥರ. ಈ ಮೂರ್ ಕಡೆ ತೋಟ ಒಬ್ಬರೇ ಮೇಂಟೈನ್ ಮಾಡ್ತೀನಿ ನಾವು ಮನೆಯವರು ಅಂತ ಹೇಳ್ತಿರಲ್ಲ, ಕಷ್ಟ ಆಗೋದಿಲ್ಲ ನಿಮ್ಗೆ? ಇಲ್ಲ ಸರ್, ಕಷ್ಟ ಅಂತ ಏನ್ ಕೆಲಸ ಇಲ್ಲ ಸರ್. ಸಣ್ಣ ಪುಟ್ಟ ಒಳ ಬಂದು ಗಿಡದ ಪಕ್ಕದಲ್ಲಿ ಮಾತ್ರ ಕೈ ತೆಗಿತೀವಿ ಸರ್. ಇನ್ ಮಧ್ಯದೊಳೆಲ್ಲ ವೀಡ್ ಕಟ್ಟಲ ಒಡೆಯೋದ್ರಿಂದ ಏನ್ ಕಷ್ಟ ಅನ್ಸಿಲ್ಲ ಸರ್ ನಮಗೆ. ವೀಡ್ ಕಟ್ಟರು ಎಷ್ಟು ತಿಂಗಳಿಗೆ ಒಂದ್ಸರಿ ಬಳಕೆ ಮಾಡ್ತಾರೆ? ಸರ್, ಈಗ ಒಳ ಬೆಳೆದಾಗ ನಾವು ಅಡಿಕೆ ಫಸಲು ಬಂದಿರೋದ್ರಲ್ಲಿ ವರ್ಷದಲ್ಲಿ 3 ಸರಿ ಹೊಡಿತೀವಿ ಸರ್. ಅದ ಈ 3 ತಿಂಗಳಿಗೆ ಒಂದ್ಸರಿ, 4 ತಿಂಗಳಿಗೆ ಒಂದ್ಸರಿ ಹೊಡಿತೀವಿ ಸರ್. ಅಡಿಕೆ ಕೈ ಕೆಡಬೇಕಾದ್ರೆ ಹೊಡೆಯಲೇಬೇಕು, ಇಲ್ಲಾಂದ್ರೆ ಅಡಿಕೆ ಕಾಯಕ್ ಆಗಲ್ಲ. ಅದರಿಂದ ನಾವು ಆಗಸ್ಟ್ ಅಲ್ಲಿ ಒಂದ್ಸರಿ ಹೊಡಿತೀನಿ, ಆಮೇಲೆ ನವೆಂಬರ್ ಡಿಸೆಂಬರ್ಗೆ ಒಂದ್ಸರಿ ಹೊಡಿತೀನಿ, ಆಮೇಲೆ ಮತ್ತೆ ಮಾರ್ಚ್ ಏಪ್ರಿಲ್ ಸ್ವಲ್ಪ ಬೇಸಿಗೆ ಕಡಿಮೆ ಬರೋದು. ಬೇಸಿಗೆ ನಾನು ಹೊಡೆಯೋದೇ ಇಲ್ಲ, ಅದು ಒಂಥರ ಒದಕ್ಕೆ ಆಗ್ಲಿ ಅನ್ನೋ ಉದ್ದೇಶಕ್ಕೆ ಅಂತ. ಒದಕ್ಕೆ ಆಗ್ಲಿ ಭೂಮಿ ಕಾಯಬಾರ್ದು ಅಂತೇಳಿ ಹಂಗೆ ಬಿಟ್ಬಿಡ್ತೀನಿ ಸರ್. ನಾನು ಏನ್ ಮತ್ತೆ ಮುಂಗಾರು ಮಳೆ ಸ್ಟಾರ್ಟ್ ಆಗ್ಬೇಕಾದ್ರೆ ಜೂನ್ ಅಲ್ಲಿ ಒಂದ್ಸರಿ ಹೊಡಿತೀನಿ, ನಮ್ಗೆ ತಿರ್ಗಾಡಕ್ ಅನುಕೂಲ ಆಗ್ಲಿ ಅಂತ. ಜೀವಂತ ಬದುಕಿಯಾದಂಗ ಆಗುತ್ತೆ ನವೆಂಬರ್ ಡಿಸೆಂಬರ್ ಇಂದ ಹೊಡೆಯದ್ ಬಿಟ್ರೆ. ಈಗ ನಾವು ಡಿಸೆಂಬರ್ ಅಲ್ಲಿ ಹೊಡೆದ್ ಬಿಟ್ರೆ ಮತ್ತೆ ನಾವು ಜೂನ್ ವರೆಗೂ 6 ತಿಂಗಳಾಗುತ್ತೆ ಸರ್. 6 ತಿಂಗಳವರೆಗೂ ಅದು ಚೆನ್ನಾಗಿ ಬೆಳ್ಕೊಂಡಿರುತ್ತೆ. ಯಾಕೆ ನಾವು ನೀರು ಡ್ರಿಪ್ಪಲ್ ಕೊಡೋದ್ರಿಂದ ಅದು ಕೂಡ ಭೂಮಿಗೆ ಒದಕ್ಕೆ ಆಯ್ತಲ್ಲ ಸರ್. ಈಗ ಭೂಮಿ ಕಾಯಲ್ಲ, ಬಿಸಿಲು ಬಿದ್ದುದು ಭೂಮಿ ಮೇಲೆ ಬೀಳಬಾರ್ದು ಸರ್. ಭೂಮಿ ಕಾದರಷ್ಟು ಅದು ಭೂಮಿಲಿ ಇರ್ತಕ್ಕಂಥ ಸೂಕ್ಷ್ಮ ಜೀವಾಣುಗಳು ನಾಶ ಆಯ್ತವೆ. ಸೂರ್ಯನ ಬಿಸಿಲು ಸೂರ್ಯನ ಕಿರಣ ಗಿಡದ ಮೇಲೆ ಬೀಳಬೇಕು ಸರ್, ಒಳ್ಳೆಯದು. ಭೂಮಿ ಮೇಲೆ ಬೀಳಬಾರ್ದು ಸರ್, ಭೂಮಿ ಕಾಯಬಾರ್ದು ತೋಟಗಾರಿಕೆ ಬೆಳೆಯಲ್ಲಿ. ಭೂಮಿ ಕಾದ್ರೆ ಏನಾಗುತ್ತೆ ಅಂದ್ರೆ ಇರತಕ್ಕಂಥ ಸೂಕ್ಷ್ಮ ಜೀವಾಣುಗಳು ನಾಶ ಆಯ್ತವೆ. ಆ ಉದ್ದೇಶದಿಂದ ನಾನು ಹಸಿರು ಬೆಳೆಯಲಿ, ಅದು ಜೀವಂತ ಒದಿಕೆ ಆಗಿರಲಿ ಅನ್ನೋ ಉದ್ದೇಶಕ್ಕೆ ಹಂಗೆ ಬೆಳೆಸ್ತೀನಿ ಸರ್. ನಾನು ಡಿಸೆಂಬರ್ ಇಂದ ಜೂನ್ ವರೆಗೂ ಏನು ಡಿಸ್ಟರ್ಬ್ ಮಾಡಲ್ಲ, ಯಾವ್ದೇ ಬೆಳೆಯಲ್ಲ, ಹಂಗೆ ಬೆಳೆಸ್ತೀನಿ, ಎಷ್ಟು ಬೆಳೆದ್ರು ಬೆಳೀಲಿ ಅಂತ. ಎಲ್ಲಾ ತೋಟಗಳಿಗೂ ಕೂಡ ಸೌರಶಕ್ತಿ ಬೇಲಿಯನ್ನು ಅಳವಡಿಕೆ ಮಾಡ್ಕೊಂಡಿದ್ರ? ಎಷ್ಟು ದಿವಸ ಆಯ್ತು ಮಾಡ್ಕೊಂಡು? ಸರಿ, ಒಂದ್ ಕಡೆ ಮಾಡಿ 3 ವರ್ಷ ಆಯ್ತು, ಇನ್ನೊಂದ್ ಕಡೆ 5 ವರ್ಷ ಆಯ್ತು ಸರ್ ಸೌರಶಕ್ತಿ ಬೇಲಿ. ಸುಮ್ನೆ ಹೊರಗಡೆಯಿಂದ ಜನ ಎಲ್ಲ ಬರೋದು, ಅಡಿಕೆ ಒಂಬಳೆ ಎಲ್ಲ ಇರಲಿ ಇಲ್ದೆ ಇರ್ಲಿ ಕೇಳೋದು ಇವೆಲ್ಲ ಮಾಡ್ತಾ ಇದ್ರು ಸರ್. ಅದಕ್ಕೋಸ್ಕರ ತೋಟಕ್ಕೆ ಆದ್ಮೇಲೆ ಒಂದು ರಕ್ಷಣೆ ಬೇಲಿ ಇರಲಿ, ಮತ್ತೆ ಯಾವ್ದೇ ಕಾಡು ಪ್ರಾಣಿಗಳು ಕೂಡ ಬರದಂಗ ಆಗುತ್ತೆ ಸೌರಶಕ್ತಿ ಬೇಲಿ ಹಾಕಿದ್ರೆ ಅನ್ನೋ ಉದ್ದೇಶದಿಂದ ಸೌರಶಕ್ತಿ ಬೇಲಿ ಮಾಡಿಸಿದ್ದೀನಿ ಸರ್. ಎಷ್ಟು ಖರ್ಚಾಯ್ತು ಅದಕ್ಕೆ? ಈ 2 ಕಡೆಗೂ 1 ಲಕ್ಷ ಆಯ್ತು ಸರ್, 2 ತೋಟಕ್ಕೂ. ಅದು ಏನು ಒಂದ್ಸರಿ ಖರ್ಚು ಅಷ್ಟೇ ಸರ್, ಅದ್ ಬಿಟ್ಟರೆ ಏನಾದ್ರು 1-6 ವರ್ಷ ಲೈಫ್ ಇರುತ್ತೆ ಸರ್ ಅದಕ್ಕೆ. ಹಾಗಾಗಿ ಏನು ಮತ್ತೆ ಸಮಸ್ಯೆ ಆಗಿಲ್ಲ ಸರ್. ಈಗ 5 ವರ್ಷದಿಂದ ನಮಗೆ 5 ವರ್ಷ ಆಯ್ತು ಮಾಡಿಸ್ಕೊಂಡು. ಒಂದ್ ಕಡೆಗೆ 5 ವರ್ಷ ಆಯ್ತು, ಒಂದ್ ಕಡೆ 3 ವರ್ಷ ಆಯ್ತು ಸರ್ ಮಾಡಿಸಿ. ಒಟ್ಟಿಗೆ ನೆಮ್ಮದಿಯಾಗಿ ಇದ್ರಿ ಅದ್ರಲ್ಲಿ ಸರ್? ನೆಮ್ಮದಿಯಾಗಿದೆ ಸರ್, ಏನು ಸಮಸ್ಯೆ ಇಲ್ಲ. ನಾವು 1 ದಿವಸ 2 ದಿವಸ ಬಿತ್ತೀವಿ ಸರ್ ಅಲ್ಲೇ ಬಿದ್ದಿರುತ್ತೆ ಸರ್, ಆಗ ನಾನು ತೆಂಗಿನಕಾಯಿ ಕೆಡುವಲ್ಲ, ಅವು ಬಿದ್ದಾಗ ತಂದು ಕೊಬ್ಬರಿಗೆ ಹಾಕ್ತೀವಿ ಸರ್, ಅಷ್ಟು ಬಿಟ್ರೆ ಏನೇನಿಲ್ಲ ಸರ್. ಹಾಗಾಗಿ ನಮ್ಗೆ ಒಂದು ಭದ್ರತೆ ಇದ್ದಂಗೆ ಸರ್, ಬೇಲಿ ಇದ್ರೆ ತೋಟಕ್ಕೆ. ಈಗ ಹಣ್ಣಿನ ಗಿಡ ಇರ್ತವೆ, ಯಾವ್ದೋ ಮಕ್ಳಿಗೆ ಗೊತ್ತಿರಲ್ಲ, ಸುಮ್ನೆ ಹೋಗಿ ಕೈ ಹಾಕೋದು ಕೇಳೋದು ಹಣ್ಣು ಆಗಿದೆ ಏನು ನೋಡಲ್ಲ, ಅವೆಲ್ಲ ಮಾಡ್ತವೆ. ಈಗ ಬೇಲಿ ಇರೋದ್ರಿಂದ ಯಾವ ಇದಿಲ್ಲ, ಸಮಸ್ಯೆ ಇಲ್ಲ ಸರ್. ಈ ಸೌರಶಕ್ತಿ ಬೇಲಿ ಪ್ರಾಣಾಪಾಯ ಆಗಂತ ಸಾಧ್ಯತೆ ಇರುತ್ತೆ ಹೇಗೆ? ಇಲ್ಲ ಸರ್, ಪ್ರಾಣಾಪಾಯ ಏನಾಗಲ್ಲ, ಬ್ಯಾಟ್ರಿ ಇಟ್ಟರಿಂದ 500 ವೋಲ್ಟ್ ಇರುತ್ತೆ ಅದರಲ್ಲಿ, ಇದ್ರು ಕೂಡ ಪ್ರಾಣಾಪಾಯ ಇಲ್ಲ. ಈ ಕಾರಣಿಗೆ ಹಿಡ್ಕೊಳ್ಳೋದು ಇದಾಗದೇನಿಲ್ಲ. ಈಗ ಮುಟ್ಟಿದ್ರೆ ಒಂಥರ ಶೇಕ್ ಆಗುತ್ತೆ ಸರ್, ಶೇಕ್ ಆದ ಒಂಥರ ಯಾವುದೇ ಪ್ರಾಣಿ ಬಂದ್ರು ಕೂಡ ಅದನ್ನ ಒಂದ್ ದಿವಸ ಅದು ಮುಟ್ಬಿಟ್ಟು ನೋಡಿ ಭಯ ಬಿಟ್ಟು ಅದು ಹತ್ತಿರಕ್ಕೆ ಬರಲ್ಲ ಸರ್, ಹೋಗಲ್ಲ. ಹಾಗಾಗ್ಬಿಟ್ಟು ಯಾರು ಕೂಡ ಮುಟ್ಟಲ್ಲ ಸರ್. ಅದು ಗೊತ್ತಾಗ್ಬಿಟ್ಟದೆ ಎಲ್ಲರಿಗೂ, 5 ಮೀಟರ್ ಕರೆಂಟ್ ಹೊಡೆದಂಗೆ ಹೊಡೆಯುತ್ತೆ, ನನ್ನ ಪ್ರಾಣಾಪಾಯ ಇಲ್ಲ ಅಂತ ಗೊತ್ತಿದೆ ಎಲ್ಲರೂ ತಿಳ್ಕೊಂಡು ಬರ್ತಾರೆ. ಈಗ ಆತರ ಪ್ರಾಣಾಪಾಯ ಇದ್ರೆ ಮಾಡಕ್ಕೆ ಪರ್ಮಿಷನ್ ಕೊಡ್ತಾರೆ ಸರ್, ಹಂಗ ಕೊಡಲ್ಲಲ್ವಾ? ಅದರಿಂದ ಒಟ್ಟಿನಲ್ಲಿ ಏನು ಪ್ರಾಣಾಪಾಯ ಇಲ್ಲ ಸರ್, ಏನು ತೊಂದರೆ ಆಗಲ್ಲ ಸರ್. ಅದರಿಂದ ಒಟ್ಟಿನಲ್ಲಿ ಮುಟ್ಟದಂಗೆ ಭಯ ಇರುತ್ತೆ ಸರ್. ಅಂತ ಒಟ್ಟಾರೆ ರಾಸಾಯನಿಕಗಳನ್ನ ಬಳಕೆ ಮಾಡದ ಹಾಗೆ ಸಂಪೂರ್ಣ ಸಾವಯವ ಪದ್ಧತಿಯಲ್ಲೇ ತೋಟಗಾರಿಕೆ ಬೆಳೆಗಳನ್ನು ಮಾಡ್ತಾ ಇದ್ರಿ? ಹೌದು ಸರ್, ತೋಟಗಾರಿಕೆ ಬೆಳೆ ಮಾಡ್ತಾ ಇದ್ದೀನಿ ಸರ್. ಈಗ ಅದಕ್ಕೆ ಉದಾಹರಣೆಗೆ ಸರ್, ನೀವು ಒಂದು ಬಾಳೆಹಣ್ಣು ಬೆಳೆದ್ರು ಕೂಡ 8 ದಿವಸ ಆದ್ರೂ ಕೂಡ ಮನೇಲೆ ತಂದ ಹಂಗೆ ಇಟ್ಟರೆ ಒಂದು 4-5 ದಿವಸ ಹಣ್ಣಾದ್ರೆ 8 ದಿವಸ ಆದ್ರೂ ಕೂಡ ಹಣ್ಣು ಕೆಡಲ್ಲ ಸರ್. ಅದೊಂದು ಸಿಪ್ಪನ್ನು ಕೂಡ ಕಪ್ಪಾಗಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಅದೇ ನಾವು ರಾಸಾಯನಿಕ ಗೊಬ್ಬರ ಹಾಕಿ ಬೆಳೆದು ಹಣ್ಣನ್ನು ತಂದಿಟ್ರು ಕೂಡ 2-3 ದಿವಸಕ್ಕೆ ಕಳೆದು ಹೋಗ್ಬಿಡುತ್ತೆ, ಅದರ ಕಲರ್ ಚೇಂಜ್ ಆಗ್ಬಿಡುತ್ತೆ. ಈಗ ಅದರಲ್ಲೇ ಗೊತ್ತಾಗ್ಬಿಡುತ್ತೆ ಸರ್, ನಾವು ಸಾವಯವಕ್ಕೂ ರಾಸಾಯನಿಕ ಏನು ವ್ಯತ್ಯಾಸ ಅನ್ನೋದು ರುಚಿಯಲ್ಲೇ ಗೊತ್ತಾಗ್ಬಿಡುತ್ತೆ, ಮತ್ತೆ ಅದ್ರ ಬಣ್ಣದಲ್ಲೂ ಗೊತ್ತಾಗ್ಬಿಡುತ್ತೆ ಸರ್, ಮತ್ತೆ ಅದು 8 ದಿವಸ ಬಳಕೆ ಬರುತ್ತೆ ಅನ್ನೋದ್ರಲ್ಲೂ ಗೊತ್ತಾಗ್ಬಿಡುತ್ತೆ ಸರ್. ಒಟ್ಟಿಗೆ ಒಳ್ಳೆ ಗುಣಮಟ್ಟದ ಉತ್ಪನ್ನಗಳು ಸಿಗುತ್ತೆ. ಹೌದು ಸರ್, ಗುಣಮಟ್ಟದ ಉತ್ಪನ್ನ ಸಿಗುತ್ತೆ. ಮತ್ತೆ ನಾವು ಬಾಳೆಹಣ್ಣು ಜಾಸ್ತಿ ಇದ್ದಾಗ ಮಾತ್ರ ಮಾರ್ಕೆಟ್ಗೆ ಕೊಡ್ತೀವಿ, ಇಲ್ಲ ಊರಲ್ಲೇ ಬಂದ್ಬಿಟ್ಟು ಮಾಸ್ಟರ್ ಮೇಲೆ ಬಾಳೆಹಣ್ಣು ಹೋಗ್ದಾಗ ಅಂತ ಹೇಳ್ಬಿಟ್ಟು ತಗೊಂಡೋಗ್ಬಿಡ್ತಾರೆ ಸರ್, ಮಕ್ಕಳಿಗೆಲ್ಲ ತಿನ್ಸೋ ಉದ್ದೇಶಕ್ಕೆ. 8 ದಿವಸ ಅವ್ರು ಕರ್ಗಲ್ಲ, ಅವ್ರ ಮನೆ ಹಣ್ಣು ಟೇಸ್ಟ್ ಇರುತ್ತೆ ಅಂತ ಹೇಳಿ ಇಲ್ಲೇ ಮನೆಗೆ ಬಂದು ತಗೊಂಡೋಗ್ಬಿಡ್ತಾರೆ ಸರ್. ಇಲ್ಲೇ ನಿಮ್ಮ ಸಮಗ್ರ ಕೃಷಿ ಬದುಕಿನ ಅನುಭವಗಳು ಇನ್ನು ಹೆಚ್ಚು ಬೇಕು ಅಂತ ಹೇಳಿದ್ರೆ, ನಿಮ್ ತೋಟವನ್ನ ಯಾರು ನೋಡ್ಬೇಕು ಅಂತ ಹೇಳಿದ್ರೆ ಬರುವಂತದ್ ಹೇಗೆ, ನಿಮ್ಮನ್ನ ಸಂಪರ್ಕ ಮಾಡುವಂತದ್ ಹೇಗೆ? ಸರ್, ನಾನು ನಂಬರ್ ಕೊಡ್ತೀನಿ, ನಂಬರ್ ತಗೊಂಡು ಫೋನ್ ಮಾಡಿದ್ರೆ ನಾನು ಹೇಳ್ತೀನಿ ಇಂತ ಕಡೆ ಬನ್ನಿ ಅಂತ. ಈ ಮಟ್ಲವಸಳ್ಳಿ ಬಂದು ಮಾರೇನಹಳ್ಳಿ ಅಂದ್ರೆ ಯಾರು ಹೇಳ್ತಾರೆ, ಅದ್ರಲ್ಲಿ ನಂಜೇಗೌಡ ಮಾಸ್ಟರ್ ಅಂತ ಕೇಳಿ ಯಾರು ಬೇಕಾದ್ರು ಹೇಳ್ತಾರೆ ಸರ್, ಇಲ್ಲೇ ಹೋಗಿ ಅಂತ ಹೇಳ್ತಾರೆ. ನಾನು ನಂಬರ್ ಕೊಡ್ತೀನಿ ತಗೊಳ್ಳಿ ಸರ್, ನಂಬರ್ ಹೇಳಿ ಸರ್. 9972841418 ಸರ್. ಸಂಪರ್ಕ ಸಂಖ್ಯೆ ಇನ್ನೊಮ್ಮೆ ಹೇಳಿ, 9972841418 ಸರ್. ಒಳ್ಳೆದು ನಂಜೇಗೌಡರ, ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಮ ಸಮಗ್ರ ಕೃಷಿ ಬದುಕಿನ ಅನುಭವಗಳನ್ನ ನಮ್ಮ ಕೇಳುಗರೊಂದಿಗೆ ಬಹಳ ವಿವರವಾಗಿ ಹಂಚಿಕೊಂಡ್ರಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ನೀವು ಕೂಡ ಆಕಾಶವಾಣಿಯಿಂದ ಬಂದು ನಮ್ಮನ್ನ ಸಂದರ್ಶನ ಮಾಡಿ, ನಮ್ಮ ತೋಟ ಎಲ್ಲ ನೋಡಿ ವೀಕ್ಷಣೆ ಮಾಡಿ, ನೀವು ನಮ್ಮ ಸಂದರ್ಶನ ಮಾಡಿದಕ್ಕೆ ನಿಮಗೆ ತುಂಬಾ ಹೃದಯದ ಧನ್ಯವಾದಗಳನ್ನು ತಿಳಿಸ್ತೀನಿ ಸರ್. ಇದುವರೆಗೆ ಸಮಗ್ರ ಕೃಷಿಯಲ್ಲಿ ಅನುಭವ ಕುರಿತು ಹಾಸನ ತಾಲೂಕು ಮಾರೇನಹಳ್ಳಿಯ ಪ್ರಗತಿಪರ ಕೃಷಿಕರಾದ ಎಂಬಿ ನಂಜೇಗೌಡ ಅವರೊಂದಿಗಿನ ಸಂದರ್ಶನ ಕೇಳುತ್ತಿದ್ದೀರಿ. ಇವರನ್ನು ಸಂದರ್ಶಿಸಿದವರು ಅರಕಲಗೂಡು ವಿ ಮಧುಸೂದನ್. ಇನ್ನು ನಮ್ಮ ನಾಳಿನ ಕಿಸಾನ್ವಾಣಿ ಕೃಷಿರಂಗ ಕಾರ್ಯಕ್ರಮದಲ್ಲಿ ಫಲಸಿರಿ ತೋಟಗಾರಿಕೆ ಬೆಳೆಗಳ ಚಟುವಟಿಕೆ ಕುರಿತು ಬಾನುಲಿ ಸರಣಿ ಮೂಡಿಬರಲಿದೆ. ಇದರಲ್ಲಿ ಅಪ್ರಧಾನ ಹಣ್ಣುಗಳ ಬೇಸಾಯ ಕ್ರಮಗಳ ಕುರಿತು ಅರಕಲಗೂಡಿನ ತೋಟಗಾರಿಕೆ ಇಲಾಖೆಯ ಹಿರಿಯ ಸಹಾಯಕ ನಿರ್ದೇಶಕರಾದ ಡಿ ರಾಜೇಶ್ ಅವರೊಂದಿಗಿನ ಸಂದರ್ಶನ ಕೇಳಬಹುದು. ಇವರನ್ನು ಸಂದರ್ಶಿಸುತ್ತಾರೆ ಅರಕಲಗೂಡು ವಿ ಮಧುಸೂದನ್. ಇನ್ನು ಸಮಯ ಆಗ್ತಾ ಬಂತು, ಇಲ್ಲಿಗೆ ಇಂದಿನ ಕೃಷಿರಂಗ ಕಾರ್ಯಕ್ರಮವನ್ನು ಮುಗಿಸೋಣ. ಎಲ್ಲ ರೈತ ಬಾಂಧವರಿಗೂ ಮತ್ತೊಮ್ಮೆ ನಮಸ್ಕಾರಗಳು. ಕೃಷಿರಂಗ ಪ್ರಸಾರವಾಯಿತು. ಇದು ಆಕಾಶವಾಣಿಯ ಹಾಸನ ಎಫ್ಎಂ ಕೇಂದ್ರ 102.2 MHz. ಈಗ ಕಾರ್ಯಕ್ರಮ ವಿವರಣೆ. ಮೊದಲಿಗೆ ಕೆಲವು ವಾಣಿಜ್ಯ ಪ್ರಕಟಣೆಗಳು. ತೊಳಿ ತೊಳಿ ಕೈ ತೊಳಿ